ಸಮಾಗಮ 2025ಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿಯುವಂತೆ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. 2025ನೇ ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಸಮಯ 6:25. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ನಮಸ್ಕಾರ. ಪ್ರೀತಿಯ ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅರಿಶಿಣ ಬೆಳೆಯ ಕೀಟರೋಗಗಳ ನಿರ್ವಹಣೆ ಕುರಿತು ಸಂವಾದವನ್ನು ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಪಂಪನಗೌಡ ಮತ್ತು ಚಾಮರಾಜನಗರ ತಾಲೂಕು ಬಂದಿಗೌಡನಹಳ್ಳಿಯ ಬಿಕೆ ರವಿಕುಮಾರ್. ಇವರನ್ನು ಸಂದರ್ಶಿಸುವವರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಒಂದು ವಾಣಿಜ್ಯ ಜಾಹೀರಾತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಡಾಕ್ಟರ್ ಪಂಪನಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ರವಿಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ ರವಿಕುಮಾರ್ ಅವರೇ, ಎಷ್ಟು ಜಮೀನಿದೆ, ಏನೇನು ಬೆಳೆ ಬೆಳೀತೀರಿ? ಸರ್, ನಾವು ಚಾಮರಾಜನಗರ ತಾಲೂಕು ಒಂದು ಗಡಿ ಗ್ರಾಮ ಬಂದಿಗೋಡಿನಲ್ಲಿ ಸುಮಾರು ಒಂದು 20-25 ವರ್ಷಗಳಿಂದಲೂ ಕೂಡ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸುಮಾರು ನನಗೆ ಒಂದು 20 ಎಕರೆಯಷ್ಟು ಜಮೀನಿದೆ. ಅದರಲ್ಲಿ ಪ್ರತಿ ವರ್ಷ ನಾನು ಒಂದು 5 ಎಕರೆ ಅರಿಶಿನ, ಒಂದು 3-4 ಎಕರೆ ಬಾಳೆ ಮತ್ತು ತೆಂಗು, ಅಡಿಕೆ, ಈ ಎಲ್ಲ ಬೆಳೆಗಳನ್ನು ಬೆಳೀತಾ ನಾನು ವ್ಯವಸಾಯನ ಮಾಡ್ಕೊಂಡು ಬರ್ತಾ ಇದ್ದೇನೆ ಸರ್. ಅರಿಶಿನ ಎಷ್ಟು ವರ್ಷದಿಂದ ಬೆಳೀತಿರ್ಬೋದು? ನಾನು ಸುಮಾರು ನಮ್ಮ ತಂದೆಯವರು ಕೂಡ ಕಾಲದಲ್ಲಿ ಬೆಳೀತಾ ಇದ್ರು, ಅದನ್ನು ನಾನು ಮುಂದುವರಿಸ್ಕೊಂಡು ಸುಮಾರು ಒಂದು 15 ವರ್ಷಗಳಿಂದ ಕೂಡ ನಾವು ಅರಿಶಿನ ಬೆಳೀತಾ ಬಂದಿದ್ದೀವಿ ಸರ್. ಏನಾದ್ರು ಬದಲಾವಣೆ ತಂದುಕೊಂಡಿದ್ದೀರಾ ಅರಿಶಿನ ಬೇಸಾಯದಲ್ಲಿ? ಹೌದು ಸರ್, ಹಿಂದೆ ನಾವು ಅರಿಶಿನ ಅಂದಾಗ ಏನೋ ಒಂದು ಸಾಂಪ್ರದಾಯಿಕವಾಗಿ ಅದನ್ನು ಬೆಳೀತಾ ಇದ್ವಿ. ಆದರೆ ಇತ್ತೀಚೆಗೆ ಆ ಒಂದು ಬೆಳೆ ಕಮರ್ಷಿಯಲ್ ಆಗಿದೆ ಈಗ, ಹಾಗಾಗಿ ನಾವು ಅದನ್ನು ಒಂದು ಬದಲಾವಣೆಯನ್ನು ಮಾಡಿಕೊಂಡು ಬೆಳೆದಾಗ ಮಾತ್ರ ಅದನ್ನು ಹೆಚ್ಚು ನಾವು ಒಂದು ಅದರಲ್ಲಿ ಲಾಭಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೆ ಬಹಳ ವಿಶೇಷವಾಗಿ ನಮ್ಮ ಚಾಮರಾಜ ತಾಲೂಕಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದರಲ್ಲಿ ಅನೇಕ ಕೃಷಿ ತಜ್ಞರುಗಳು ವಿಜ್ಞಾನಿಗಳು ಇದ್ದಾರೆ. ಅವ್ರ ಜೊತೆ ನಿರಂತರ ದಿನ ಸಂಪರ್ಕವನ್ನು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಏನು ಸಲಹೆಗಳನ್ನು ಕೊಡ್ತಾರೆ ಮತ್ತು ಅವನ್ನ ಕರೆದುಕೊಂಡು ಹೋಗಿ ನಮ್ಮ ಸ್ಥಳಗಳಿಗೆ ಬೆಳೆಗೆ ತಾಕುಗಳಿಗೆ ಭೇಟಿಯನ್ನು ಮಾಡಿಸಿ ಅವರು ಕೊಡುವಂಥ ಸಲಹೆಗಳನ್ನು ನಾನು ಅಳವಡಿಸ್ಕೊಂಡು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಹೆಚ್ಚು ಇಳುವರಿಯನ್ನು ತೆಗೆಯುವಂಥ ಒಂದು ಪ್ರಯತ್ನ. ಏನು ಬದಲಾವಣೆ ಮಾಡಿಕೊಂಡಿದ್ರೆ ಹೇಳ್ಬೋದು ಸರ್? ನಾವು ಹಿಂದೆ ಅರಿಶಿನ ಅಂದಾಗ ನೇರ ನಾವು ಅರಿಶಿನವನ್ನು ಬಿತ್ತನೆ ಮಾಡ್ತಾ ಇದ್ವಿ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೀಜೋಪಚಾರವನ್ನು ಮಾಡ್ತಾ ಇರಲಿಲ್ಲ. ಆದರೆ ನಾವು ಈ ಅನೇಕ ಸಂದರ್ಭಗಳಲ್ಲಿ ಕೃಷಿ ವಿಜ್ಞಾನ ಜೊತೆ ಸಂಪರ್ಕ ಮಾಡಿದಾಗ, ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿದಾಗ ಅವರು ಅರಿಶಿನಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಿದ್ರೆ ಆರಂಭದಿಂದಲೇ ನಾವು ಅಲ್ಲಿಗೆ ತಗುಲುವಂಥ ಒಂದು ರೋಗ ಏನಿದೆ ಅದನ್ನು ಬಾಧೆಯನ್ನು ತಡೆಗಟ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರು. ಯಾವ ರೀತಿ ಬೀಜೋಪಚಾರ ಮಾಡ್ತೀರಿ? ಈಗ ನಾವು ಒಂದು ಅರಿಶಿನ ಅದಕ್ಕೆ ವಿಶೇಷವಾಗಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನುವಂಥ ಒಂದು ಶಿಲೀಂಧ್ರವನ್ನು ಪೌಡರ್ಗಳನ್ನು ಮಿಕ್ಸ್ ಮಾಡಿ ಸುಮಾರು ಅದನ್ನು ಒಂದು 10-15 ದಿನಗಳ ಕಾಲ ಇಟ್ಟು ಆನಂತರ ಅದನ್ನು ಬಿತ್ತನೆ ಮಾಡೋಕ್ಕೂ ಮುಂಚೆ ಎಲ್ಲ ನಮ್ಮ ಜಮೀನಿನಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಮಣ್ಣಿನ ಜೊತೆ ಅದನ್ನು ಬೆರಕೆ ಮಾಡಿ ಆನಂತರ ನಾವು ಆ ಅರಿಶಿನವನ್ನು ಬಿತ್ತನೆ ಮಾಡಿದ್ರೆ ಆರಂಭದಿಂದಲೇ ನಾವು ಅದಕ್ಕೆ ತಗ್ತಕ್ಕಂಥ ಒಂದು ರೋಗವನ್ನು ತಡೆಗಟ್ಬೋದು. ಅದು ಮೊದಲು ನಾವು ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಈ ಒಂದು KVK ಜೊತೆ ಅಲ್ಲಿನ ಪಂಪಣ್ಣಗೌಡರು ಸೇರಿದಂತೆ ಅನೇಕ ಜನ ಅಲ್ಲಿನ ಒಂದು ತಜ್ಞರ ಜೊತೆ ಸಂಪರ್ಕ ಮಾಡಿದ್ಮೇಲೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿಕೊಂಡು ಅದು ಭಾಳಷ್ಟು ಅನುಕೂಲ ರೈತರಿಗೆ ಅನ್ನುವಂಥದ್ದು ನನ್ನ ಮೂಲಕ ನನಗೂ ಕೂಡ ಒಂದು ಅನುಭವಕ್ಕೆ ಬಂತು. ಡಾಕ್ಟ್ರೆ ನಮಸ್ಕಾರ ಹೇಳಿ ಸರ್, ಈಗ ಅರಿಶಿನದ ಒಂದು ಕೀಟ ರೋಗಗಳ ನಿರ್ವಹಣೆಯಲ್ಲಿ ಬೀಜೋಪಚಾರದ ಒಂದು ಮಹತ್ವ ಏನು ಅಂತೀರಿ? ಸರ್, ಅರಿಶಿನದಲ್ಲಿ ಕೆಲವೊಂದು ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ಕೀಟಗಳಿಗೆ ಒಂದೆರಡು ಕೀಟಗಳು ಹೊರತುಪಡಿಸಿದ್ರೆ ರೋಗಗಳ ಬಾಧೆ ಹೆಚ್ಚು. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂತಂದರೆ ನಮಗೆ ಕೊಂಬು ಕೊಳೆ ರೋಗ ಅಂತಕ್ಕಂಥದ್ದು ಈ ಭಾಗದಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರ್ತದೆ. ಎರಡು ರೀತಿಯಿಂದ ಬರ್ತಕ್ಕಂಥದ್ದು ಕೊಂಬು ಕೊಳೆ ರೋಗ ಒಂದು, ಮುಖ್ಯವಾಗಿ ಮೂರು ಜಾತಿಯ ರೋಗಗಳು ಕೊಂಬು ಕೊಳೆ ರೋಗ ಒಂದು ಮುಖ್ಯವಾಗಿದೆ. ಇನ್ನೊಂದು ರೋಗ ಬರ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಅದು ಫ್ಯುಜೇರಿಯಂ ಕೊಳೆ ರೋಗ ಅಂತ, ಅದು ಕೂಡ ಕೊಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ತಡವಾಗಿ ಬರ್ತಕ್ಕಂಥದ್ದು ರೆಜೆಕ್ಟೋನಿಕ್ ಕೊಳೆ ರೋಗ ಅಂತಕ್ಕಂಥದ್ದು. ಈ ಶಿಲೀಂಧ್ರದ ವಿವಿಧ ಬೇರೆ ಬೇರೆ ರೋಗಾಣುಗಳ ಮೇಲೆ ಬೇರೆ ಬೇರೆ ಹಂತದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣಿಂದ ಬರ್ತಕ್ಕಂಥ ರೋಗಾಣುಗಳು, ಕೆಲವು ಬೀಜದಿಂದ ಹರಡ್ತಕ್ಕಂಥ ರೋಗಾಣುಗಳು. ನಾವು ಪ್ರವಾಸದಲ್ಲಿ ಹೇಳ್ತಿರ್ತೀನಿ, ಈ ಮಣ್ಣಿಂದ ಹರಡ್ತಕ್ಕಂಥ ರೋಗಗಳು ಬೀಜದಿಂದ ಹರಡ್ತಕ್ಕಂಥ ರೋಗಗಳಿಗೆ ಮೂಲತಃ ಏನು ಅಂತಂದರೆ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಆ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ, ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯ. ನೀವು ಮಾಡಲಿಲ್ಲ ಅಂತಂದರೆ ಅದು ಬೀಜದಿಂದ ಒಳಗಡೆ ಬೀಜದಲ್ಲಿ ಉಳ್ಕೊಂಡಿದ್ದು ಅಂದರೆ ಬಳಸ್ತಕ್ಕಂಥ ಗಡ್ಡೆಲ್ಲೇ ಏನಾದರೂ ಅಥವಾ ರೈಜೋಮಲ್ಲಿ ಉಳ್ಕೊಂಡಿತ್ತು ಅಂತಂದರೆ ಅದು ಪೂರ್ಣ ಹಾಗೆ ಡೆವಲಪ್ ಆಗ್ತಾ ಹೋಗ್ಬಿಡ್ತದೆ ಆ ರೋಗಾಣು. ಹಾಗೆ ಡೆವಲಪ್ ಆಗ್ತಾ ಹೋದ್ಮ್ಯಾಗ ಅದು ಎಕ್ಸ್ಪ್ರೆಸ್ ಆಗೋದು ನಿಮಗೆ ಒಂದು ಎರಡು ಮೂರು ತಿಂಗಳ ನಂತರ. ಅಷ್ಟೊಳಗಡೆ ಎರಡಗಡೆ ಏನು ಡ್ಯಾಮೇಜ್ ಮಾಡಬೇಕು ಒಳಗಡೆ ರೈಜೋಮಲ್ಲಿ ಡ್ಯಾಮೇಜ್ ಮಾಡೋದ್ರಿಂದ ಅದರಿಂದ ನಷ್ಟ ಭಾಳ ಆಗ್ತದೆ, ರೋಗ ಮಣ್ಣಲ್ಲಿ ಹರಡೋದ್ರಿಂದ ಅದು ಸಮಸ್ಯೆ ಆಗುತ್ತೆ. ಅದಕ್ಕೆ ಬೀಜೋಪಚಾರ ಭಾಳ ಅತ್ಯುತ್ತಮ ಕೆಲಸ ಅಂತಕ್ಕಂಥದ್ದು. ಭಾಳಷ್ಟು ಜನ ಬೆಳೆಗಾರರು ಮಾಡೋದಿಲ್ಲ ಸರ್ ಆ ಕೆಲಸ, ಯಾಕಂದ್ರೆ ಬೀಜದಿಂದ ಬರ್ತಕ್ಕಂಥ ರೋಗಗಳು ಭಾಳ ಮ್ಯಾಟ್ರಿ. ಬೀಜ ಅಂತಂದ್ರೆ ಇಲ್ಲಿ ಗಡ್ಡೆಗಿಂತ ಬರ್ತಕ್ಕಂಥ ರೋಗಗಳು ಹೆಚ್ಚಿರೋದ್ರಿಂದ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡ್ಬೇಕಂತಕ್ಕಂಥ ಬಿತ್ತೆ ಬೀಜ ಅಂದ್ರೆ ಬೀಜ ತಗೊಳ್ಬೇಕಾದ್ರೆ ಎರಡು ವಿಧಾನ ತಗೊಳ್ಬೇಕಾದ್ರೆ ಉತ್ಕೃಷ್ಟ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ರೈತರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ ಪ್ರಾಕ್ಟಿಕಲ್ ಏನಾಗ್ತದೆ ಅಂತಂದ್ರೆ ಪ್ರಾಕ್ಟಿಕಲಲ್ಲಿ ಬೀಜಗಳನ್ನ ತರ್ತಾರೆ, ಅವಕ್ಕೆ ಬೀಜೋಪಚಾರ ಆಗಿರಲ್ಲ ಇಟ್ಟಿರ್ತಾರೆ. ನೆಕ್ಸ್ಟ್ ಬಿತ್ತನೆ ಮಾಡಬೇಕಾದ್ರೆ ನೇರವಾಗಿ ಬಿತ್ತನೆ ಬೀಜೋಪಚಾರ ಮಾಡಲಂಗೆ ಡೈರೆಕ್ಟಾಗಿ ಬಳಸಿಬಿಡ್ತಾರೆ. ಒಂದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ತಕ್ಷಣ ನಾಟಿ ಮಾಡಿ ಏನು ಬಂದಿರ್ತದೆ ಅದೇ ಬೀಜನ ಮತ್ತೆ ಪುನರ್ವರ್ತನೆ ಬಳಸ್ತಕ್ಕಂಥದ್ದು ಎರಡು ಅಬ್ಸರ್ವ್ ಮಾಡ್ತದೆ ನಾನು. ಬಟ್ ಹಾಗೆ ಯಾರು ಬಳಸಬಾರ್ದು ಸರ್. ಅಂದರೆ ಈಗ ನೀವು ಉದಾಹರಣೆಗೆ ನೀವು ಜನವರಿ ಫೆಬ್ರವರಿಲಿ ಕಟಾವಿಗೆ ಬಂತು ಅಂತಂದರೆ ಕಟಾವಿಗೆ ಬಂದು ಸ್ವಲ್ಪ ಕನಿಷ್ಠ ಒಂದು 45 ದಿವಸ ಹೊರಗಡೆ ಆಗಿ ಇಟ್ಟಿರಬೇಕದು. ಡಾರ್ಮೆನ್ಸಿ ಪೀರಿಯಡ್ ಅಂತ ಸುಪ್ತಾವಸ್ಥೆಯಿಂದ ಬೀಜ ಹೊರಗೆ ಬರಬೇಕು. ಹೊರಗಡೆ ಬಂದಾಗ ಮಾತ್ರ ಮೊಳಕೆಗೆ ಸಿದ್ಧವಾಗ್ತದೆ. ಆ ಮೊಳಕೆಗೆ ಸಿದ್ಧವಾಗ್ತಕ್ಕ ಸಂದರ್ಭದಲ್ಲಿ ರೋಗಗಳು ಕೂಡ ಎಕ್ಸ್ಪ್ರೆಸ್ ಆಗ್ತವೆ ಆ ಸಂದರ್ಭದಲ್ಲಿ. ಅದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಅಂತಂದರೆ ಆಯಾ ಭಾಗದ ರೋಗಗಳ ಇರತಕ್ಕಂಥ ಆಧಾರದ ಮೇಲೆ ನಾವು ಬೀಜೋಪಚಾರ ಸಾಮಾನ್ಯವಾಗಿ ಮಾಡೋದೇನಂತಂದರೆ ಈಗ ನಾಟಿ ಮಾಡ್ತಕ್ಕಂಥ ಹಿಂದಿನ ದಿವಸ ಒಂದು 700 ರೈತರಿಂದ 800 KG ಬೀಜ ಜನರಲ್ಲಾಗಿ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ರೈತರು ಬಿತ್ತನೆಗೆ ಉಪಯೋಗಿಸ್ತಾರೆ. ಆ ಬೀಜನ್ನು ಒಂದು 200 ಲೀಟರ್ ನೀರಿನಲ್ಲಿ, ಆದರೆ ಒಂದು 200 ಲೀಟರ್ ಬ್ಯಾರಲ್ಲಿ ನೀರು ತೊಗೊಂಡು ಅದಕ್ಕೊಂದು 600 ಗ್ರಾಮ್ನಷ್ಟು ಮ್ಯಾಂಕೋಜಬ್ ಅಂತಕ್ಕಂಥದ್ದು ಒಂದು ಜೈವಿಕ ಸಿಲಿಂಡ್ರ್ ಇದೆ, ಸಿಲಿಂಡ್ರ್ ನಾಶಕ ಇದೆ ಆ್ಯಕ್ಚುಲಿ ಆ ಸಿಲಿಂಡ್ರ. ಅಥವಾ ಇರಲಿಲ್ಲ ಅಂತಂದರೆ ಕೆಲವು ಭಾಗದಲ್ಲಿ ರೋಗಗಳು ಕರೆಸಿದ್ರೆ ರಿಡೋಮಿಲ್ಎಂಜೆಟ್ ಅಥವಾ ರಿಡೋಮಿಲ್ ಗೋಲ್ಡ್ ಅಂತಕ್ಕಂಥದ್ದು, ಮೆಟಲಾಕ್ಜಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತಕ್ಕಂಥದ್ದು, ಅದು 400 ಗ್ರಾಮ್ ಬೀಜಕ್ಕೆ ಅಂದರೆ 200 ಲೀಟರ್ ನೀರಿಗೆ ಹಾಕಿ ಅದನ್ನು ಕನಿಷ್ಠ 4-5 ತಾಸು ಆ ನೀರಿನ ಅಂದರೆ ನೀರಿನಲ್ಲೇ ನೆನೆಸಬೇಕಾಗುತ್ತೆ. ನೆನೆಸಿ ತೆಗೆದು ಅದನ್ನು 5-6 ತಾಸು ಒಣಗಿಸಿ ಬೀಜೋಪಚಾರ ಮಾಡಿದರೆ ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಬೀಜದಿಂದ ಬರ್ತಕ್ಕಂಥ ರೋಗಗಳು ನಿರ್ವಹಣೆ ಮಾಡಲಿಕ್ಕೆ ಕನಿಷ್ಠ 1-2 ತಿಂಗಳು ಸಾಧ್ಯ ಆಗುತ್ತೆ. ಈ ಕ್ರಿಯೆ ಕುಮಾರ್ ಕೊಟ್ಟಿಗೆ ಗೊಬ್ಬರದಲ್ಲಿ ಏನೋ ಸೇರಿಸ್ತೀನಿ ಅಂದ್ರೆ ಹೌದು ಸರ್, ಅದನ್ನು ಮಾಡ್ಬೋದು. ಹಾಂ, 100% ಸರ್. ಅದು ಯಾತಕ್ಕೆ ನಾವು ಹೇಳ್ತೀನಿ ಅಂತಂದರೆ ಈ ಮೋಸ್ಟ್ಲಿ ಇವೆಲ್ಲ ಬರ್ತಕ್ಕಂಥ ಇನ್ನೊಂದು ಒಂದು ವಿಚಾರ ಹೇಳಿದೆ ನಾನು, ಇನ್ನೊಂದು ವಿಚಾರ ಅಂತಂದರೆ ಅದು ಮಣ್ಣಿಂದ ರೋಗಗಳು ಭಾಳಷ್ಟು ಬರ್ತವೆ ಅಂತ. ರೋಗಗಳು ಹರಡೋ ರೀತಿಯೊಳಗೆ ಭಾಳಷ್ಟು ವಿಧಗಳಿದ್ದಾವೆ. ಕೆಲವು ಮಣ್ಣಿಂದ ಹರಡ್ತದೆ, ಕೆಲವು ಗಾಳಿಯಿಂದ ಹರಡ್ತದೆ, ಕೆಲವು ನೀರಿಂದ ಹರಡ್ತಕ್ಕಂಥದ್ದು, ಕೆಲವು ಗಾಳಿ ಮುಖಾಂತರ ತುಂಬ ಹರಡ್ತಕ್ಕಂಥದ್ದು ತುಂತುರು ಮಳೆ. ಮಣ್ಣಿಂದ ಹರಡ್ತಕ್ಕಂಥ ರೋಗಗಳು ಭಾಳ ದಿವಸ ಮಣ್ಣಲ್ಲಿ ಉಳ್ಕೊಳ್ತವೆ. ಒಂದ್ಸಲ ನಿಮ್ಗೆ ಗೊತ್ತಿದೆ ಅಲ್ಲಿ ತರಗುಮಾರಿ ರೋಗಾಣು ಮಣ್ಣೊಳಗೆ ಬಂದು ವಾಸ ಆಯ್ತು ಅಂದರೆ ಅದರ ಜೀವಿತ ಅವಧಿ 15-20 ವರ್ಷ. ಆದರೆ ಬೇರೆ ಬೆಳೆಗಳಿಗೆ ಅಟ್ಯಾಕ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಏನು ಮಾಡಬೇಕಾಗ್ತದೆ ಅಂತಂದರೆ, ಯಾವುದೇ ಬೆಳೆ ಅಲ್ಲ, ಇದೊಂದೇ ಬೆಳೆ ಅಲ್ಲ, ಯಾವುದೇ ಬೆಳೆ ಬೆಳೆದಕ್ಕಿಂತ ಮುಂಚಿತವಾಗಿ ಈ ಕ್ರಮವನ್ನು ರೈತರು ಕಂಪಲ್ಸರಿ ಅನುಸರಿಸಬೇಕಾಗತ್ತೆ. ಸಾರ್ವೇ ಸಾಮಾನ್ಯ ಎಲ್ಲ ಬೆಳೆಗಳಿಗೆ, ಅದು ಅರಿಶಿಣ ಆಗಿರಲಿ, ಗಾರ್ಲಿಕ್ ಆಗಿರಲಿ, ಬೆಳ್ಳುಳ್ಳಿ ಬೆಳೀರಿ, ಅರಿಶಿಣ ಬೆಳೀರಿ, ಯಾವುದೇ ಜಾತಿ ಬೆಳೀರಿ, ಯಾವುದೇ ಬಾಳೆ ಬೆಳೀರಿ, ಯಾವುದೇ ಬೆಳೀರಿ, ಮಾಡಬೇಕಾದ ಕೆಲಸ ಇಷ್ಟೇ ಅಂತಂದರೆ ಸಗಣಿ ಗೊಬ್ಬರದೊಂದಿಗೆ ಮೌಲ್ಯವರ್ಧನೆ ಮಾಡೋದು ಭಾಳ ಉಷ್ಣ. ಸೂಕ್ಷ್ಮಾಣು ಜೀವಿಗಳಿಂದ ಮೌಲ್ಯವರ್ಧನೆ ಏನು ಮಾಡಬೇಕು? ಉದಾಹರಣೆಗೆ ಸರ್ವೇ ಸಾಮಾನ್ಯವಾಗಿ ರೈತರು ನಾವು ಹೇಳೋದಾದರೆ, ಸರ್ವೇ ಸಾಮಾನ್ಯವಾಗಿ ರೈತರು ಸಗಣಿ ಗೊಬ್ಬರ ಬಳಸೋದನ್ನು ಕೆಲವರು ಅನುಕೂಲ ಇರ್ತಕ್ಕಂಥ ಜಾಗದಲ್ಲಿ ರೂಢಿ ಇದೆ, ಬಳಸಬೇಕು ಅಂತಲೇ ಯಾವಾಗಲೂ ಹೇಳ್ತದೆ. ಎಷ್ಟು ಬಳಸಬೇಕು ಅಂತ ಪ್ರಾರಂಭದಲ್ಲಿ ಬರ್ತದೆ. ಯೂಶ್ವಲಿ ನಾವು ಹೇಳಬೇಕಾದ್ರೆ 5 ಟ್ಯಾಕ್ಟ್ರಿ ಅಂದರೆ 10 ಟನ್ ಎಕರೆಗೆ ಬಳಸಬೇಕು, ಆಗಲಿಲ್ಲ ಅಂದರೆ ಕನಿಷ್ಠ 2 ಟ್ಯಾಕ್ಟ್ರಿ ಆದರೂ ಬಳಸಬೇಕು ಅಂತಕ್ಕಂಥ. 1 ಟ್ಯಾಕ್ಟ್ರಿ ಸಗಣಿ ಗೊಬ್ಬರ 2 ಟನ್ ಬರುತ್ತೆ ಸರ್. 1 ಟ್ಯಾಕ್ಟ್ರಿ ಆ 1 ಟ್ಯಾಕ್ಟ್ರಿ ಸಗಣಿ ಗೊಬ್ಬರನ್ನ ಗಿಡದ ನೆರಳಲ್ಲಿ ಹಾಕ್ಬಿಡ್ಬೇಕು. ಇದನ್ನು ಯಾವಾಗ ಹಾಕ್ಬೇಕಂದ್ರೆ ಬಿತ್ತನೆ ಮಾಡ್ತಕ್ಕಂಥ 20 ದಿವಸ ಮುಂಚಿತವಾಗಿ ಯಾವುದಾದ್ರೂ ಗಿಡದ ನೆರಳಲ್ಲಿ, ಅಲ್ಲಿ ಅನುಕೂಲ ಇರತಕ್ಕಂಥ ಜಾಗದ ಗಿಡದ ನೆರಳಲ್ಲಿ ಹಾಕಬೇಕಾಗತ್ತೆ. ಹಾಕಿ ಸ್ವಲ್ಪ ಹರಡ್ಕೋಬೇಕು, ಗುಡ್ಡೆ ಹಾಕಬಾರ್ದು ಅದನ್ನು. ಗುಡ್ಡೆ ಹಾಕಿದ್ರೆ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ, ಯಾಕಂದ್ರೆ ಸೆಗಣಿ ಒಳಗೆ ಹೀಟ್ ನಂಬ್ಸ್ ಇರೋದ್ರಿಂದ ಆ ಹೀಟಿಗೆ ಸ್ವಲ್ಪ ಸೂಕ್ಷ್ಮ ಜೀವಗಳ ಟೆಂಪ್ರೇಚರ್ ಜಾಸ್ತಿ ಸಾಯಿ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಏನು ಮಾಡಬೇಕು, ಸ್ವಲ್ಪ ಹರಡಬೇಕು ಸರ್. ಹರಡಿರ್ತಕ್ಕಂಥ 2 ಟನ್ ಸಗಣಿ ಗೊಬ್ಬರದ ಮೇಲೆ 2 ಕೆಜಿಯಷ್ಟು ಟ್ರೈಕೋಡರ್ಮ ಜೈವಿಕ ಸಿಲಿಂಡರ್ ಸಿಗ್ತದೆ. ಅದು ಕೃಷಿ ವಿಜ್ಞಾನ ಕೇಂದ್ರ ಹದಿನಳ್ಳಿ ಫಾರ್ಮ್ನಲ್ಲಿ ಲಭ್ಯ ಈಗಾಗಲೇ ಇದೆ. ಕೆಲವು ರೈತ ಸಂಪರ್ಕ ಕೇಂದ್ರ ಕೂಡ ಆಯಾ ಭಾಗದಲ್ಲಿ ಲಭ್ಯ ಇದೆ, ಕೆಲವು ಹೊರಗಡೆ ಅಂಗಡಿಯಲ್ಲಿ ಕೂಡ ಲಭ್ಯ ಇದೆ, ಅಲ್ಲಿ ಬಳಸ್ಕೊಳ್ಬೇಕಾಗ್ತದೆ. 2 ಕೆಜಿ ಟ್ರೈಕೋಡರ್ಮ ಅಂದರೆ ಸಿಲಿಂಡ್ರಿಂದ ಬರ್ತಕ್ಕಂಥ ರೋಗಗಳಿಗೆ, 2 ಕೆಜಿ ಸೂಡಾಮೋನಸ್ ಫ್ಲೋರಸನ್ಸ್ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ದುಂಡಾಣದಿಂದ ಬರ್ತಕ್ಕಂಥ ರೋಗಗಳಿಗೆ, ಪೆಸಿಲೋಮೈಸಿಸ್ ಅಂತಕ್ಕಂಥದ್ದು ಹೇಳ್ತೀವಿ, ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ, ಅದು ಈ ಎಸ್ಪೆಷಲಿ ನಿಮಿಟೋಡ್ ಜಂತುಹುಳುಗಳ ಬಾಧೆ ಕಂಟ್ರೋಲ್ ಮಾಡಲಿಕ್ಕೆ. ಪ್ಲಸ್ ಜೊತೆಗೆ ಆ ಸಗಣಿ ಗೊಬ್ಬರದಾಗ ಇವತ್ತು ಸಮಸ್ಯೆ ಅಂತಂದರೆ ಭಾಳಷ್ಟು ಜನರಿಗೆ ಸಮಸ್ಯೆ ಗೊಣ್ಣೆ ಹುಳದ ಸಮಸ್ಯೆ, ಯಾಕಂದರೆ ಪ್ರತಿಯೊಬ್ಬರು ಇವತ್ತು ಸಗಣಿ ಗೊಬ್ಬರ ಬಳಸಬೇಕೋ ಬೇಡ ಅನ್ನೋ ಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಯಾಕಂದ್ರೆ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ಸಗಣಿ ಗೊಬ್ಬರ ಬಳಸಬೇಕಾದ್ರೆ ಗೊಣ್ಣೆ ಹುಳು ಸಮಸ್ಯೆ ಸರ್, ಅದಕ್ಕೆ ಆಲ್ಟರ್ನೇಟಿವ್ ಪರ್ಯಾಯ ಏನಾದರೂ ಹೇಳಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಕೃಷಿಯೊಳಗೆ ನಿರ್ಮಾಣ ಆಗಿದೆ. ಅದಕ್ಕೆ ನಾನು ಹೇಳಿದೆ ಆ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಗೊಣ್ಣೆ ಹುಳ ಸಗಣಿ ಗೊಬ್ಬರದಲ್ಲಿರೋದ್ರಿಂದ ಅದಕ್ಕೆ ಮೆಟ್ರೈಜಮ್ ಅನಿಸೋಪ್ಲಿಯಾ ಅಂತಕ್ಕಂಥ ಅದು ಕೂಡ ಒಂದು ಜೈವಿಕ ಸೂಕ್ಷ್ಮಾಣು ಫಂಗಸ್ ಇದೆ, ಅದನ್ನು ಕೂಡ 2 ಕೆಜಿ. ಇವೆಲ್ಲವು ಟ್ರೈಕೋಡರ್ಮ 2 ಕೆಜಿ, ಸೂಡೋಮೋನಸ್ 2 ಕೆಜಿ, ಫ್ಲೋರೋಸೆನ್ಸ್ ಅಂದರೆ ಪೆಸಿಲೋಮೈಸಿಸ್ 2 ಕೆಜಿ, ಮೆಟ್ರೈಜಮ್ 2 ಕೆಜಿ, ಇವೆಲ್ಲ ಸೂಕ್ಷ್ಮಾಣುಜೀವಿಗಳನ್ನ ಸಗಣಿ ಗೊಬ್ಬರದ ಮೇಲೆ ಎರಚಿಬಿಡಬೇಕು. ಎರಚಿ ಒಂದು ಮೇಲ್ಗಡೆ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 200 ಲೀಟರ್ ನೀರು ಹಾಕಿ ಒಂದು 10 ದಿವಸ ಹಾಗೆ ನೆರಳಲ್ಲಿ ಬಿಡಬೇಕು ಸರ್. ಪ್ರಾಕೃತಿಕವಾಗಿ ನೆರಳಲ್ಲಿ ಬಿಡಬೇಕು. ಮುಚ್ಚೋದೇನು ಬೇಡ, ಮುಚ್ಚೋದಾಗಿತ್ತಂತಂದರೆ ಈ ತೆಂಗಿನ ಗರಿಗಳು ಇರ್ತವೆ ನಾರ್ಮಲಾಗಿ, ಅದರಿಂದ ಮುಚ್ಚಿ ಒಂದು 10 ದಿವಸ ಇಟ್ಟು 10 ದಿವಸ ಆದಮೇಲೆ ಸ್ವಲ್ಪ ಪಲ್ಟಾಯಿಸ್ಬೇಕು, ಆ ಕಡೆ ಈ ಕಡೆ ಪಲ್ಟಾಯಿಸಿ ಮತ್ತೊಂದು 200 ಲೀಟರ್ ಹಾಕಿ ಮತ್ತೆ ಸ್ವಲ್ಪ ತೇವಾಂಶ ಕಾಪಾಡಿ ಮತ್ತೊಂದು 10 ದಿವಸ ಆದರೆ 20 ದಿವಸ ಇಟ್ಟು ಪ್ರತಿಯೊಂದು ಬೆಳೆಗಳಿಗೂ ನಾವು ಬಳಸ್ಕೋಬೋದು ಸರ್. ಈಗ ಬಳಸಿದರೆ ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಆಲ್ಮೋಸ್ಟ್ 1.5 ತಿಂಗಳು ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಹತೋಟಿ ಮಾಡಲಿಕ್ಕೆ ಈ ಕ್ರಮ ಸಾಧ್ಯ ಆಗುತ್ತೆ. ಇದು ಎಲ್ಲ ಬೆಳೆಯೊಳಗೆ ಮಾಡಲಿಕ್ಕೆ ರೈತರಿಗೆ ಸೂಕ್ತ ಸರ್. ಇದು ಬೀಜೋಪಚಾರದ ನಂತರ ಏನು ಬದಲಾವಣೆ ಅರಿಶಿನ ಬೇಸಾಯದಲ್ಲಿ ರವಿಕುಮಾರ್ ಅವರು? ಬೀಜೋಪಚಾರದ ನಂತರ ಬಿತ್ತನೆ ಆದಮೇಲೆ ಸುಮಾರು 1 ತಿಂಗಳಾಗುತ್ತೆ ಅದು ಬಿತ್ತನೆ ಮೊಳಕೆ ಹೊಡಿತಾರೆ. ತಳಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ದೀರ? ಹೌದು, ತಳಿ ಹಿಂದೆ ಭಾಳ ಹಳೆಯದು ಇದು ಮಾಡ್ತಾ ಇದ್ವಿ, ಈಗ ಅನೇಕ ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಆ ಹೊಸ ಹೊಸ ನೀವು ಯಾವ ತಳಿ ಬಳಸ್ತಿದ್ರಿ ಹೇಳಿ? ಈಗ ನಾವು ಪ್ರತಿಭಾ ಅಂತ ತಳಿ ಒಂದು ಇದೆ, ಅದು ಹೆಚ್ಚು ಇಳುವರಿಯನ್ನು ನಮಗೆ ಕೊಡುತ್ತೆ. ಸಾಮಾನ್ಯ 1 ಎಕರೆಗೆ ಅತಿ ಹೆಚ್ಚು ಅಂದರೆ 1.25 ಟನ್ನಷ್ಟು ಬೆಳಿಬೋದು. ಆದರೆ ಈ ಪ್ರತಿಭಾವನ್ನು ಬಳಸ್ಕೊಂಡಿರೋವಂಥ ಒಂದು ಕಾರಣಕ್ಕಾಗಿ ಸುಮಾರು 1.30 ಟನ್ನಿನ ಮೇಲೆ ನಾವು ಹೆಚ್ಚು ಇಳುವರಿಯನ್ನು 1 ಎಕರೆಗೆ ತೆಗೆಯುವಂಥ ಒಂದು ಅವಕಾಶಗಳು ಇದ್ದಾವೆ ಅದರಲ್ಲಿ. ಆಯಿತು, ಈಗ ಬೀಜೋಪಚಾರದ ನಂತರ ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ? ಬೀಜೋಪಚಾರದ ನಂತರ ಸುಮಾರು ಅಂದರೆ ನಾವು ಬಿತ್ತನೆ ಮಾಡಿದ ಮೇಲೆ ಸುಮಾರು 1 ತಿಂಗಳ ನಂತರ ಅದು ಮೊಳಕೆ ಬರುತ್ತದೆ. ಮೊಳಕೆ ಬಂದ ನಂತರ ನಾವು ಅದಕ್ಕೆ ಏನು ಅಂತಂದರೆ ಸುಮಾರು 2 ತಿಂಗಳ ನಂತರ ಮತ್ತೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡ್ತೇವೆ ಒಂದೊಂದು ಸಾರಿ. ಮತ್ತು ಕೆಲವು ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ಏನು ಯೂರಿಯಾ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಕೊಟ್ಕೊಂಡು ಈ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಕೊಟ್ಕೊಂಡು ಸಾವಯವ ಕೃಷಿಗಳ ಮೂಲಕ ನಾವು ವ್ಯವಸಾಯವನ್ನ ಮಾಡಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ ಪ್ರತಿ ಸರಿ ಕೊಡುವಾಗ್ಲೂ ಏನು ಜೈವಿಕ ಶಿಲೀಂಧ್ರನೆಲ್ಲ ಬೆರೆಸ್ಕೊಂಡೇ ಕೊಡ್ತೀರಾ? ಇಲ್ಲ, ನಾವು ಮೊದಲು ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಹರಡ್ತೀವಿ, ಅದಾದ ನಂತರ ಕೊಟ್ಟಿಗೆ ಗೊಬ್ಬರವನ್ನ ಕೊಡುವಂತ ಸಮಯದಲ್ಲಿ ಹಂಗೆ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ತಿವಿ. ಬಟ್ ಈ ಸೂಡೋಮೋನಸ್ ಟ್ರೈಕೋಡರ್ಮಾ ಇದನ್ನ ಲಿಕ್ವಿಡ್ ರೂಪದಲ್ಲೂ ಕೂಡ ಇದೆ, ಅದನ್ನ ಡ್ರಿಪ್ ಮುಖಾಂತರ ಸುಮಾರು 1 ಸಾರಿ ನಾವು ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಅದನ್ನ ಬೆರೆಸ್ಕೊಂಡು ಹಾಕದ ಸುಮಾರು 2 ತಿಂಗಳ ಕಾಲ ಅದು ಕೆಲಸ ಮಾಡುತ್ತೆ. ಅದು ಭೂಮಿನಲ್ಲಿ ಅಂದರೆ ಮಣ್ಣಿನಿಂದ ಹರಡ್ತಕ್ಕಂಥದ್ದು, ಗಾಳಿಯಿಂದ ಹರಡ್ತಕ್ಕಂಥ ಇಂಥದಕ್ಕೆ ಅದನ್ನು ಅದು ನಿರೋಧಕ ಡ್ರಿಪ್ಪಲ್ಲಿ ಕೊಡ್ತೀರಿ. ಆ ನಂತರ ಲಿಕ್ವಿಡ್ ರೂಪದಲ್ಲಿ 2 ತಿಂಗಳ ನಂತರ ಸುಮಾರು ಬೆಳೆ 1-9 ತಿಂಗಳವರೆಗೆ ಆಗ್ತದೆ, ಅಲ್ಲಿವರೆಗೆ ಮತ್ತೆರಡು ಬಾರಿ ಅದನ್ನು ಕೊಡ್ತೀವಿ ನಾವು. ಅಂದರೆ ಅರಿಶಿನ ಹನಿ ನೀರಾವರಿನಲ್ಲಿ ಬೆಳೀತಾ ಇರೋದು? ಹೌದು, ಹನಿ ನೀರಾವರಿನಲ್ಲಿ ಬೆಳೀಲಿದ್ರೆ ಹೆಚ್ಚು ನಾವು ಇಳುವರಿನ ತೆಗಲಿಕ್ಕೆ ಸಾಧ್ಯ ಆಗ್ತದೆ. ಸಮಪ್ರಮಾಣದಲ್ಲಿ ಜೊತೆಗೆ ಈರುಳ್ಳಿ ಏನಾದ್ರು ಬೆಳೀತೀರಾ? ಈರುಳ್ಳಿ ನಾವು ಇತ್ತೀಚೆಗೆ ಕಡಿಮೆ, ಹಿಂದೆ ನಾನು ಬೆಳೀತಾ ಇದ್ವಿ. ಈರುಳ್ಳಿನೂ ಕೂಡ ಬೆಳಿಬೋದು, ಆದರೆ ನೀವು ಬೆಳೀತಾ ಇಲ್ಲ? ನಾನು ಬೆಳೀತಾ ಇಲ್ಲ. ಓಕೆ, ಮೆಣಸಿನಕಾಯಿ ಏನಾದ್ರು ಹಾಕಿ? ಮೆಣಸಿ ಮಧ್ಯೆ ಹಾಕ್ತೀವಿ, ತೊಗರಿ ಕಾಳನ್ನು ಹಾಕ್ತೀವಿ. ಓಕೆ, ಅದನ್ನು ಕೂಡ ನಾವು ಅದ್ರ ಮಧ್ಯೆ ಅಂತರ ಬೆಳೆಯಾಗಿ ಬೆಳೀತಾ ಇದ್ವಿ. ಓಕೆ, ಹೇಳಿ ಪಂಪನಗೌಡ್ರ. ಈಗಾಗಲೇ ಹೇಳ್ತಾ ಇದ್ರು ರೈತರೆಲ್ಲ, ಹೇಳ್ಬೇಕಾದ್ರೆ ಕುಮಾರ್ ಸರ್ ಹೇಳ್ತಾ ಇದ್ರು ತಳಿಗಳ ಬದಲಾವಣೆ ಭಾಳ ಅವಶ್ಯಕ ಇದೆ ಸರ್. ಈಗ ಪ್ರೆಸೆಂಟ್ ಯಾಕೆ ಅದನ್ನ ರೈತರು ಬದಲಾಗಬೇಕು ಅಂತ ಇಷ್ಟಪಡುತ್ತೆ ಹೇಳ್ತಕ್ಕಂತಂದ್ರೆ, ಪ್ರೆಸೆಂಟ್ಲಿ ಇರ್ತಕ್ಕಂಥದ್ದು 2 ತಳಿಗಳು ಜಾಸ್ತಿ ಪಾಪ್ಯುಲರ್ ಇಂದಿರ್ತಕ್ಕಂಥೇಳಿ, ರೋಮ್ ಮತ್ತು ಸೇಲಂ ಅಂತ ಆ ಭಾಗದಲ್ಲಿ, ಚಾಮರಾಜನಗರ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇರ್ತಕ್ಕಂಥ ತಳಿಗಳು, ಹಳೆ ತಳಿಗಳು. ತಳಿ ಬದಲಾವಣೆ 10% ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಕೀಟ ರೋಗ ನಿರ್ವಹಣೆಗೂ ಸಹಕಾರಿ ಆಗ್ತದೆ. ಆ ದೃಷ್ಟಿಯಿಂದ ಒಂದು ರೋಗದ ಇಳುವರಿ ದೃಷ್ಟಿಯಿಂದ ಮತ್ತು ರೋಗ ಮತ್ತು ಕೀಟಗಳನ್ನು ತಡ್ಕೊಳ್ತಕ್ಕಂಥ ಕೆಲವು ತಳಿಗಳು ನಿರೋಧಕ ತಳಿಗಳಿದ್ದಾವೆ, ಆ ತಳಿಗಳನ್ನ ಬಳಸೋದಕ್ಕಿಂತ ಇಳುವರಿ ದೃಷ್ಟಿಯಿಂದ ಅವೆರಡು ಕಾರಣ ಆಗ್ತವೆ. ಆ ದೃಷ್ಟಿಯಿಂದ ಇಲ್ಲಿ ನಮಗೆ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಇಲ್ಲಿ ಸರ್ ನಮ್ಮಲ್ಲಿ ಅಂದರೆ ಈ ಭಾಗದ ನಗರ ಸುತ್ತಮುತ್ತ ಭಾಗದಲ್ಲಿ ಏನಂತಂದರೆ ಈ ಸೇಲಂ ತಳಿ ಸ್ವಲ್ಪ ವರ್ಷ ನಾವು ಬೆಳೆಯೋದ್ರಿಂದ ಇಳುವರಿ ಹಂತ ಕಡಿಮೆ ಆಗ್ತಾ ಹೊರಟುಬಿಟ್ಟಿದೆ. ಅದು ಫ್ರೆಶ್ ರೋಯಿಜಮ್ ಅಂತ ನಾವು ತೊಗೊಂಡ್ರೆ ಒಂದು 20-25 ಟನ್ ಬೆಳೆಯೋಕ್ಕೆ ಭಾಳ ಕಷ್ಟ ಆಗ್ತದೆ. ಈ ಅದಕ್ಕೆ ಸ್ವಲ್ಪ ಅದನ್ನ ಸುಧಾರಿಸಿದ ತಳಿಯಾಗಿ ಏನು ಮಾಡಿದ್ವಿ ಅಂದರೆ ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದು 5-6 ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಹೊಸ ಒಂದು 13 ತಳಿಗಳನ್ನ ಪ್ರಯತ್ನ ಮಾಡಿ ಸಂಶೋಧನೆಗೊಳಿಸಿ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಈ ಭಾಗ ಅಂದರೆ ಪ್ರತಿಭಾ ಅಂತಕ್ಕಂಥದ್ದು IASR ಪ್ರತಿಭಾ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಕೋಜಿಕೋಡ್ ಏನಿದೆ ಆ ತಳಿ ಪ್ರತಿಭಾ ಮತ್ತು ಅಲಪೆ ಸುಪ್ರೀಂ ಎರಡು ಪರ್ಫಾರ್ಮೆನ್ಸ್ ಕಾನ್ಸ್ಟೆಂಟ್ ಆಗಿ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಅನುಕೂಲ ಅಂತಂದರೆ ಆ ತಳಿಗಿಂತ ಇಳುವರಿ ಅದರಿಂದ 20-25% ಹೆಚ್ಚಿಗೆ ಇಳುವರಿ ಕೊಡ್ತದೆ, ಅಂದರೆ 35 ಟನ್ ಫ್ರೆಶ್ ರೈಜೋಮ್ ಪರ್ ಹೆಕ್ಟರ್ ಕೊಡ್ತದೆ. ಆದ್ದರಿಂದ ಒಂದು ಅನುಕೂಲ. ಇನ್ನೊಂದು ಕುರ್ಕುಮಿನ್ ಕಂಟೆಂಟ್ ಆಧಾರದ ಮೇಲೆ ಹೆಚ್ಚಿಗೆ ಇದೆ ಸರ್. ಲೋಕಲ್ ತಳಿಯಲ್ಲಿ 2% ಇದ್ರೆ ಇದರಲ್ಲಿ 4-5% ಕುರ್ಕುಮಿನ್ ಕಂಟೆಂಟ್. ಕುರ್ಕುಮಿನ್ ಕಂಟೆಂಟ್ ಆಧಾರದ ಮೇಲೆ ಕೆಲವು ಇವತ್ತು ಬೇಡಿಕೆಗೆ ಇವತ್ತು ಹೆಚ್ಚಿಗೆ ಇದೆ. ಸುತ್ತಮುತ್ತ ಭಾಗದಲ್ಲಿ ಹೆಚ್ಚಿರೋದ್ರಿಂದ ಕೆಲವು ರೋಗ ಸ್ವಲ್ಪ ತಡ್ಕೊಳ್ಳೋಕೆ ಶಕ್ತಿ ಇರೋದ್ರಿಂದ ಆ ಭಾಗ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗೋದ್ರಿಂದ ಈ ಪ್ರತಿಭಾ ತಳಿಯನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಉತ್ತಮ ಅಂತಕ್ಕಂಥ ಪ್ರತಿಭಾ ಮತ್ತು ಅಲಪಿ ಸುಪ್ರೀಂ ಇವೆರಡು ತಳಿಗಳು ಈ ಭಾಗ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ, ಇದರಲ್ಲಿ ಉತ್ತಮ ಅಂತಕ್ಕಂಥದ್ದು. ಮೊಳಕೆ ಆದಮೇಲಿಂದ ಏನೆಲ್ಲ ಕೀಟ ರೋಗಗಳು ಬರಬಹುದು, ಅದರ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತೀರಿ? ರೈತರು ಗಮನಿಸಬೇಕಾದ ವಿಚಾರ ಇಷ್ಟೇ. ಸ್ವಲ್ಪ ಸಗಣಿ ಗೊಬ್ಬರದೊಳಗೆ ಕೆಲವರು ಸಗಣಿ ಗೊಬ್ಬರ ಹಾಕ್ಬಿಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಮೆಟ್ರೇಜಮ್ ಬಳಸಿರಲಿಲ್ಲ ಅಂತಂದರೆ ಗೊಂಡೆ ಹುಳುಗಳ ಬಾಧೆ ತುಂಬ ಜಾಸ್ತಿ ಕಂಡು ಬರ್ತದೆ ಆ ಭಾಗದಲ್ಲಿ. ನಾಟಿಯಾಗಿ ಒಂದು ಇನ್ನೂ 15-20 ದಿವಸಕ್ಕೆ ಹಾಕಿರ್ತಕ್ಕಂಥ ಕೊಂಬುಗಳನ್ನೇ ಅಲ್ಲೇ ಆಗಲೇ ನಿಧಾನವಾಗಿ ಕಡದ ತಿನ್ನಲಿಕ್ಕೆ ಶುರು ಮಾಡಿಬಿಟ್ಟಿರ್ತದೆ. ಅದರಿಂದ ಗೊಂಡೆ ಹುಳು ತಮಗೆ ಗೊತ್ತಿರಬೇಕು, ವರ್ಷದಲ್ಲೇ ಒಂದೇ ಸಲ ಭೂಮಿಯಿಂದ ಹೊರಗೆ ಬರ್ತಕ್ಕಂಥ ಒಂದು ಹುಳು, ಆ ಮಣ್ಣಲ್ಲೇ ವಾಸ್ತಕ್ಕಂಥ ಹೆಚ್ಚು ಕಡಿಮೆ ಮಣ್ಣಲ್ಲೇ ಜೀವನ ಚಕ್ರ ಕಳಿಸ್ತಕ್ಕಂಥ ಒಂದು ಹುಳು. ಆ ಗೊಂಡೆ ಹುಳದ ಬಾಧೆಗೆ ಏನಾದರೂ ಕಂಡು ಬಂತಂದ್ರೆ ತಕ್ಷಣ ತಾವು ಅಬ್ಸರ್ವ್ ಮಾಡಬೇಕು ಸರ್. ಅದನ್ನು ಕೆಲವು ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೊಂದು ಮೆಟ್ರೇಜಮ್ ಅನಿಸೋಪ್ಲಿ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಲಭ್ಯ ಇದೆ. ಈಗ ಯಾರು ಟ್ರೈಕೋಡಮ ಸೂಡಮನ್ ಪೆಸಲಮ ಸಗಣಿ ಗೊಬ್ಬರದಾಗ ಮಾಡದೇ ಇರದೆ ಸಂದರ್ಭದಲ್ಲಿ ಅಕಸ್ಮಾತ್, ಯಾಕಂದ್ರೆ ಅದು ಮಾಡೋದಿಲ್ಲ ಕೆಲವರೆಲ್ಲ, ಅದು ಮಾಡಲಿಲ್ಲ ಅಂತಂದ್ರೆ ಒಂದು ಮಳೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ರೈಜಮ್ ರಾಟು ಬಂದ್ಬಿಡ್ತದೆ, ರೋಗನೂ ಬರ್ತದೆ, ಕೀಟದ ಬಾಧೆನೂ ಶುರುವಾಗ್ಬಿಟ್ಟಿರ್ತಾವೆ. ಅವೆರಡು ಸಂದರ್ಭದಲ್ಲಿ ಆಗಿತ್ತಂದ್ರೆ ಆ ಸಂದರ್ಭದಲ್ಲಿ ಡ್ರಿಪ್ನ ಅನುಕೂಲ ಇರ್ತಕ್ಕಂಥ, ಯಾಕಂದ್ರೆ ಡ್ರಿಪ್ ವೆರಿ ಸಾಮಾನ್ಯವಾಗಿ ಡ್ರಿಪ್ ಕನವ ಸರ್ವೇ ಸಾಮಾನ್ಯವಾಗಿ ಬಳಸಲಾಗ್ತದೆ. ಪ್ರತಿ 200 ಲೀಟರ್ ನೀರಿಗೆ ಅಂದರೆ ನಾಟಿಯಾಗಿ ಒಂದು 20 ದಿವಸದ ನಂತರ ಟ್ರೈಕೋಡಮ್ಮ ಸೂಡಮನ ಸ್ಪೆಷಲಮ್ಮ ಸಗಣಿ ಗೊಬ್ಬರ ಬಳಸದೇ ಇದ್ದರೆ, ನಾ ಹೇಳೋದು ಬಳಸದೇ ಇದ್ದಾಗ 20 ದಿವಸದ ನಂತರ ಏನು ಮಾಡಬೇಕಂದ್ರೆ 200 ಲೀಟರ್ ನೀರಿಗೆ 1 kg 1 ಲೀಟರ್ನಷ್ಟು ಟ್ರೈಕೋಡರ್ಮ, 1 ಲೀಟರ್ನಷ್ಟು ಸೂಡಮನಸ್ ಫ್ಲೋರಸೆನ್ಸು, 1 ಲೀಟರಷ್ಟು ನಮಗೆ ಪೆಸಲೋಮೈಸಿಸ್ ಜೈವಿಕ ಶಿಲೀಂಧ್ರಗಳು, ಜೈವಿಕ ಶಿಲೀಂಧ್ರ ಮತ್ತು ದುಂಡಾಣು ಪ್ಲಸ್ ಜಂತುನಾಶಕ, ಅದ್ರ ಜೊತೆಯಲ್ಲಿ ಸ್ವಲ್ಪ ಗಂಜಳ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸರ್. ಅಂದರೆ ಅನುಕೂಲ ಇರ್ತಕ್ಕಂಥ ಲೋಕಲ್ ಹಸುವಿನ ಗಂಜಳ 2 ಲೀಟರ್ ಗಂಜಳ, ಅಥವಾ ಇಲ್ಲ ಅಂತಂದ್ರೆ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ ಕೆಲವು ಸಿಗದೇ ಇಲ್ಲದಾಗ ಸಂದರ್ಭದಲ್ಲಿ ಸ್ವಲ್ಪ ಯುಮಿಕ್ ಆಸಿಡ್ ಕೂಡ ಒಂದು 1 kg ಯುಮಿಕ್ ಆಸಿಡ್ 200 ಲೀಟ್ರಿಗೆ ಬಳಸಿ ಪ್ರತಿ 3 ಬ್ಯಾರಲ್ 1 ಎಕರೆಗೆ ನೀವು ಬಳಸಿದ್ದಾಯಿತು ಅಂದರೆ ಮುಂದೆ ಬರ್ತಕ್ಕಂಥ 1-1.5 ತಿಂಗಳಿಂದ ಬರ್ತಕ್ಕಂಥ ರೋಗಗಳನ್ನೆಲ್ಲವೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಆ ದೃಷ್ಟಿಯಿಂದ ಅದಕ್ಕಾಗಿ ಮೆಟ್ರೈಜಮ್ ಎಲ್ಲಿ ಗೊಂಡೆ ಹುಳುಗಳ ಬಾಧೆ ಇರುತ್ತೆ ಅವರು ಮೆಟ್ರೈಜಮ್ಮಿನಿದಕ್ಕೂ ಕೂಡ್ಸ್ಕೋಬೇಕಾಗುತ್ತೆ. ಮೆಟ್ರೈಜಮ್ ಅಂದರೆ ಆ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮೊದಲ ಹಂತದಲ್ಲಿ ಇದು ಸಾಧ್ಯ ಆಗುತ್ತೆ ಎರಡನೇ ಹಂತಕ್ಕೆ. ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ ಆರಂಭವೇ ನಿತ್ಯ, ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ದಿಸ್ ಮೆಸೇಜ್ ಇಸ್ ಫ್ರಮ್ ಯುನೆಸ್ಕೋ ಇನ್ ಕೊಲಾಬೊರೇಷನ್ ವಿತ್ ಆಕಾಶವಾಣಿ. Climate, consumption and production. Overconsumption is fueling the climate crisis. Today's economy encourages rapid production and wasteful consumption, especially in wealthier societies. This increases emissions depletes resources, and accelerates environmental degradation. Solutions must involve both systemic and personal change. Governments must regulate industries, promote sustainability, and support education. Individuals, especially the affluent, can reduce their carbon footprint by buying less, choosing sustainable goods, and embracing circular practices. Did you know that per capita material consumption rose by over 40% between 2000 and 2017? ಕೀಟ ರೋಗಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ ಅರಿಶಿಣದಲ್ಲಿ ರವಿಕುಮಾರ್ ಅವರು? ಸರ್, ಅದೇ ನಾವು ಈಗ ಪ್ರಮುಖವಾಗಿ ಬೆಂಕಿ ರೋಗ ಮತ್ತು ಏನು ವಿಶೇಷವಾಗಿ ಒಂದೆರಡು ತಿಂಗಳಾದಮೇಲೆ ಆ ಎಲೆಯನ್ನು ಒಂದು ಕಡೆಯಿಂದ ಎಲೆಯಲ್ಲಿರ್ತಕ್ಕಂಥ ರಸವನ್ನು ಇರತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದು ಸಾಮಾನ್ಯವಾಗಿ ಅರಿಶಿಣದಲ್ಲಿ ಎಲ್ಲ ರೈತರ ಜಮೀನಿನಲ್ಲೂ ಕೂಡ ಕಂಡುಬರ್ತಕ್ಕಂಥ ರೋಗ. ಇದು ಏನು ರೋಗ ಅಂತ, ಇದು ಎಲ್ಲದಲ್ಲೂ ಕೂಡ ಸಾಮಾನ್ಯವಾಗಿ ಬರುತ್ತೆ. ಸ್ವಲ್ಪ ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ, ತೇವಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈ ಒಂದು ಏನನ್ನು ರೋಗ ಕಂಡುಬರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಮೋನೋ ಅಥವಾ ಕ್ಲೋರೋಫಾರಿಫಾಸ್ ಇದನ್ನು ನಾವು ಸ್ಪ್ರೇ ಮಾಡಿದ್ರೆ, ಸಿಂಪರಣೆ ಮಾಡಿದಾಗ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯ ಇದು ಒಂದು ಬಿತ್ತನೆ ಆದಮೇಲೆ ಎರಡೂವರೆ ತಿಂಗಳಾದಮೇಲೆ ಎಲೆ ಚೆನ್ನಾಗಿ ಹರಡಿದ ಮೇಲೆ ಒಂದು ಅಂಗೈಲಷ್ಟು ಎಲೆ ಅಗಲ ಆದಂಥ ಸಂದರ್ಭದಲ್ಲಿ ಇದು ಒಂದು ಏನೇನು ರೋಗ ಕಂಡುಬರ್ತಕ್ಕಂಥ ಒಂದು ಸಂದರ್ಭ ಇರ್ತದೆ ಸರ್. ಇನ್ನೇನೇನು ಗಮನಿಸಿದ್ದೀರಿ? ಮತ್ತು ನಾವು ಅದರಲ್ಲಿ ಸಣ್ಣ ಹುಳುಗಳು ಬರ್ತವೆ, ಅದು ಸುಳಿಯನ್ನು ತಿನ್ಕೊಂಡು ಹಂಗೆ ಅದನ್ನು ಬೇರಿಗೆ ಅದು ತಿಂತ ಇಳಿತಕ್ಕಂಥ ಒಂದು ಸಂದರ್ಭಗಳು ಕೂಡ ಇರ್ತವೆ. ಅದು ಒಂದು ರೋಗ ನಮ್ಮ ಈ ಮೈಸೂರು, ಚಾಮರಾಜನಗರ ಈ ಭಾಗಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಇದನ್ನು ಆ ಒಂದು ಗಿಡವನ್ನೇ ಒಂದನ್ನು ಆ ಥರ ಕಂಡು ಬಂದಂಥ ರೋಗದನ್ನು ತೆಗೆದುಕೊಂಡು ಅವರಿಗೆ ತೋರಿಸಿದಾಗ ಅಥವಾ ಅವ್ರನ್ನ ನಮ್ಮ ಬೆಳೆ ಇರತಕ್ಕಂಥ ಪ್ರದೇಶಕ್ಕೆ ಕರ್ಕೊಂಡೋಗಿ ತೋರಿಸಿದಾಗ ಅವರು ಒಂದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ಈ ಮೋನೋ ಕ್ಲೋರೋಫಾರಿಫಾಸು ಇವು ಕೂಡ ಆ ಒಂದು ಇದಕ್ಕೆ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅದು ಸಾಧ್ಯ ಆಗ್ತದೆ. ಅಂದರೆ ನಿಮ್ಮ ಜಮೀನಿನಲ್ಲಿ ಬೆಳೆಗೆ ಏನೇ ರೋಗ ಅಥವಾ ಕೀಟಗಳು ಬಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಕೆವಿಕೆ ಹೋಗ್ತೀರಿ? ಹೌದು, ಖಂಡಿತವಾಗಿ ಸರ್. ಹೋಗಿ ನಾವು ಅದನ್ನ ತೋರಿಸಿ ಅದನ್ನ ಕಿತ್ಕೊಂಡು ತೆಗೆದುಕೊಂಡು ಹೋಗಿ ಅವ್ರಿಗೆ ತೋರಿಸ್ತೀವಿ, ಅಥವಾ ಅವ್ರಿಗೆ ಅವಕಾಶ ಆದರೆ ಅವ್ರನ್ನ ಕರ್ಕೊಂಬಂದು ನಮ್ಮ ಜಾಗದಲ್ಲಿ ಈ ಥರ ರೋಗ ಇದೆ ಅಂತ ಹೇಳಿದಾಗ ಅವರು ಕೂಡ ಒಂದು ಟೈಮ್ ಕೊಟ್ಟು ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತೀವಿ. ಅಥವಾ ನಮ್ಮ ಮೊಬೈಲ್ಗಳಲ್ಲಿದ್ದಾಗ ರೈತರು ಮೊಬೈಲ್ಗಳಲ್ಲಿ ಬಂದಿರತಕ್ಕಂಥ ಗಿಡದ ಒಂದು ಚಿತ್ರ ಫೋಟೋ ತೆಗೆದುಕೊಂಡು ಅವ್ರಿಗೆ ಹೋಗಿ ತೋರಿಸಿ ಅದಕ್ಕೆ ಅವರು ಏನು ಸಲಹೆ ಕೊಡ್ತಾರೆ ಅದನ್ನು ನಾವು ಅದನ್ನೇ ಮಾಡಿದಾಗ ಖಂಡಿತವಾಗಿ ಸಾಧ್ಯ ಆಗ್ತದೆ, ಅದನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಹೇಳಿ ಪಂಪನಗೌಡ್ರೆ, ಇನ್ನೇನು ಕೀಟ ರೋಗಗಳು ಅರಿಶಿಣಕ್ಕೆ ಬರಬಹುದು? ರವಿಕುಮಾರ್ ಸರ್ ಕೆಲವು ವಿಚಾರಗಳು ಹೇಳಿದರು, ಇಷ್ಟೇ ಇಲ್ಲ, ಅಲ್ಲಿ ಈಗಾಗಲೇ ಹೇಳಿರ್ತಕ್ಕಂಥ ಒಂದು ಥ್ರಿಪ್ಸ್ ಏನು ಬಾಧೆ ಅಂತಕ್ಕಂಥದ್ದು ಒಂದು ಕೀಟ ಬಾಧೆ ಸರ್. ಆ್ಯಕ್ಚುಲಿ ಅದು ನಿಮಗೆ ನಾಟಿ ಮಾಡಿ ಒಂದು 25-30 ದಿವಸ ಅಂತರದಲ್ಲಿ ಸ್ವಲ್ಪ ಮೇಲಿರ್ತಕ್ಕಂಥ ಭಾಗದ ಎಲೆಗಳನ್ನು ಸ್ವಲ್ಪ ರಸ ಹೀರಿ ಕುಡಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲಿ ರಸ ಹೀರಿ ಕುಡಿಲಿಕ್ಕೆ ಆಗ್ತದೆ ಕುಡಿದಾಗ ಎಲೆಗಳು ಮುದುರಿಕಲ್ತಕ್ಕಂಥ, ಯಾಕಂದರೆ ಯಾವಾಗ ರಸ ತಗೊಳ್ತು ಕ್ಲೋರೋಫಿಲ್ ಕಂಟೆಂಟ್ ಕಡಿಮೆ ಆದ ತಕ್ಷಣ ಅದು ಮುದುಡೋದು ಸರ್ವೆ ಸಾಮಾನ್ಯವಾಗಿ. ಆ ಥರ ಲಕ್ಷಣಗಳಿಗೆ ಅದು ಕಂಡು ಬರ್ತದೆ, ಒಂದು ತಿಂಗಳಲ್ಲೇ ಅಂತೂ ಒಂದೂವರೆ ತಿಂಗಳ ಅಂತರದಲ್ಲಿ ಜಾಸ್ತಿ ಕಂಡು ಬರ್ತದೆ. ಇನ್ನೊಂದು ಕಂಡು ಬರ್ತಕ್ಕಂಥದ್ದು ಈ ಕಾಂಡ ಕುರಿತಕ್ಕಂಥ ಹುಳುವಿನ ಬಾಧೆ. ಅವರೇನು ಹೇಳಿದ್ರು ಕಾಂಡ ಒಂದು ಆ್ಯಕ್ಚುಲಿ ಅದು ಲೇಟಾಗಿ ನೋಟಿಸ್ ಆಗುತ್ತೆ, ಬಟ್ ಅದ್ರ ಬಾಧೆ ಆ್ಯಕ್ಚುಲಿ ನಾಟಿ ಹಾಕಿದ ಒಂದು 25 ದಿವಸದ ಮೇಲೆ 30 ಮೊಟ್ಟೆ ಇಟ್ಟುಬಿಟ್ಟಿರ್ತೈತೆ ಆಲ್ರೆಡಿ. ಅದು 25-30 ದಿವಸ ಅಂತರದಲ್ಲಿ ಎಲೆ ತಳಭಾಗದಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಿದರೆ ಎಲೆ ತಳಭಾಗದಲ್ಲಿ ಮೊಟ್ಟೆ ಇಟ್ಟಿರ್ತೈತೆ. ಮೊಟ್ಟೆ ಇಟ್ಟ ಮೇಲೆ ಒಂದು 7 ದಿವಸ ಆದಮೇಲೆ ಮರಿಗಳು ಹೊರಗೆ ಬರ್ತವೆ. ಮರಿಗಳು ಬಂದಂತೆ ಮರಿಗಳು ನೇರವಾಗಿ ಮೇಲಿಂದ ಇಳಿದು ಕೆಳಗಡೆನೇ ಕಾಂಡದ ಮೇಲೆ ಇಳಿತಾವೆ. ಇಳಿದು ತಳಭಾಗದ ಬುಡಭಾಗದಲ್ಲಿ ಕಾಂಡ ಕೊರೆದು ಒಳಗಡೆ ಹೋಗುತ್ತೆ. ಒಳಗಡೆ ಹೋಗೋದು ಒಳಭಾಗದ ಕಾಂಡವನ್ನು ಒಳಗಡೆ ಭಾಗದ ಕೊರೆಯೋದ್ರಿಂದ ಏನಾಗುತ್ತೆ ಅಂದರೆ ಬರ್ತಕ್ಕಂಥ ಎಲೆ ಆ ಎಲೆ ಮೇಲೆ ಚುಕ್ಕೆಗಳು ಮೊದಲು ಬರಬೇಕು, ಬಂದ ಎಲೆಗಳ ಮೇಲೆ ಚುಕ್ಕೆಗಳು ಕಂಡು ಬರ್ತದೆ. ಸರ್ವೇ ಸಾಮಾನ್ಯ ರೈತರಲ್ಲಿ ಕಂಡು ಬರ್ತಕ್ಕಂಥ ಕ್ರಿಯೆ. ಪ್ಲಸ್ ಆ ಕಾಂಡನ ಸ್ವಲ್ಪ ಎಳೆದು ನೋಡಿದ್ರೆ ನೀವು ಆ ಭಾಗನ ನೇರವಾಗಿ ಆ ಸುಳಿನ ಕಿತ್ತು ಹೊರಗಡೆ ಬರ್ತದೆ, ಆ ಭಾಗದಲ್ಲಿ ಉಳಿಯಿರ್ತದೆ. ಅಂದರೆ ಇವೆರಡು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕೀಟದ ಬಾಧೆ ಕಂಡು ಬರ್ತದೆ. ಅದಕ್ಕೆ ನಾನು ಹೇಳೋದು ರೈತರಿಗಿಷ್ಟೇ, ಆ ಸಂದರ್ಭದಲ್ಲಿ ಒಂದು ರೋಗನೂ ಕಂಡು ಬರ್ತದೆ, ಎಸ್ಪೆಷಲಿ ಎಲೆ ಚುಕ್ಕೆ ರೋಗ ಅಂತ. ಎರಡು, ಒಂದು ಟ್ಯಾಫ್ರಿನಾ ಅಂತಕ್ಕಂಥ ಒಂದು ಎಲೆ ಚುಕ್ಕಿ ರೋಗ. ಎಲೆ ಮೇಲೆ ಸ್ವಲ್ಪ ಚುಕ್ಕೆಗಳು ಬಂದಿರ್ತವೆ, ಕಂದು ಬಣ್ಣದ ಚುಕ್ಕೆಗಳು ಬಂದಿರ್ತವೆ. ಒಂದಕ್ಕೊಂದು ಕೂಡಿಕೊಂಡು ಮಳೆ ಮೂಡ ವಾತಾವರಣ ಇತ್ತಂದ್ರೆ ಆ ಚುಕ್ಕೆ ಹಗಲುಗಳಾಗಿ ಅದು ಬ್ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ, ಎಲೆ ಹಂಗಮಾರಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದರೆ ನಾಟಿ ಮಾಡಿದ ಹೆಚ್ಚು ಕಡಿಮೆ 35-40 ದಿವಸದಲ್ಲಿ ಒಂದು ಸಿಂಪರಣೆ ಸರ್ವೇ ಸಾಮಾನ್ಯ ತೊಗೊಳ್ಳೋದು ಒಳ್ಳೆಯದು ಸರ್ ಅದಕ್ಕೆ. ಯಾಕಂದರೆ ಈಗ ಮೊನೊಕಟೋಪಸ್ 2 ml, ಪ್ಲಸ್ ಸಾಫ್ ಅಂತಕ್ಕಂಥದ್ದು ಒಂದು ಅಂದರೆ ಇಸ್ ದ ಕಾರ್ಬನ್ಡೇಜ್ ಪ್ಲಸ್ ಮ್ಯಾಂಕೋಜಬ್ ಎರಡು ಕಾಂಬಿನೇಷನ್. ಕಾಂಬಿನೇಷನ್ ಇರೋನ್ನ ಯಾಕೆ ಜಾಸ್ತಿ ಹೊತ್ತು ಶಿಫಾರಸ್ ಮಾಡ್ತು ಅಂದರೆ ಕೀಟಗಳಿಗಾಗಿತ್ತು, ರೋಗಗಳಿಗಾಗಿ ನಿರೋಧಕ ಶಕ್ತಿ ಪಡ್ಕೊಳ್ಳೋದಿಲ್ಲ ಅದಕ್ಕೆ ಜಲ್ದಿ. ಹಾಗೆ ಸಾಫ್ ಅಂತಕ್ಕಂಥದ್ದು ಎರಡು ಕಾಂಬಿನೇಷನ್ ಇರ್ತಕ್ಕಂಥದ್ದು ಕಾಂಬಿನೇಷನ್ ಇದೆ, ಮೆಟ್ಲಾಕ್ಜಿಲ್ ಪ್ಲಸ್ ಮ್ಯಾಂಕೋಜಬ್ ಎರಡು ಗ್ರಾಮು ಪ್ಲಸ್ ಮನಕೊಟ್ಟಪ್ಪಸ್ 2 ml/L ಇವೆರಡನ್ನು ಮಿಶ್ರಣ ಮಾಡಿ ಒಂದು 35 ದಿವಸ ಅಂತರದಲ್ಲಿ ಒಂದು ಸ್ಪ್ರೇ ಕೊಟ್ಟರೆ ಅಂತಂದರೆ ಈ ಎರಡೂ ಕೀಟದ ಬಾಧೆ, ಥ್ರಿಪ್ಸ್ ಬಾಧೆ, ಕಾಂಡ ಕೊರಕದ ಉಳಿವಿನ ಬಾಧೆ ಪ್ಲಸ್ ರೋಗದ ಬಾಧೆ, ಈ ಮೂರು ಒಂದೇ ಸಲ ಹತೋಟಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಿಯೆಯನ್ನು ಸರ್ವೇ ಸಾಮಾನ್ಯ ಎಲ್ಲ ರೈತರು ಅಳವಡಿಸ್ಬೋದು ಸರ್. ಆ ಸಂದರ್ಭದಲ್ಲಿ ಈ ರೋಗ ಕೀಟದ ಬಾಧೆ ಎರಡೂ ಇರ್ತವೆ. ಅರಿಶಿನ ಉತ್ಪಾದನೆ ಮಾಡ್ತಿರಲ್ಲ ನೀವು, ಅದರಲ್ಲಿ ಕೀಟ ರೋಗಗಳ ನಿರ್ವಹಣೆಗೆ ಅಂತ ಎಷ್ಟು ಖರ್ಚಾಗ್ಬೋದು? ಅದೇ ಈಗ ನಾವು ಸರಿಯಾದ ರೀತಿ ಈಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾರ್ಗದರ್ಶನ ನಾವು ತೆಗೆದುಕೊಂಡ್ರೆ ಭಾಳ ಕಡಿಮೆ, ಸುಮಾರು ಒಂದು ಅದು ಒಂದು 8-9 ತಿಂಗಳ ಬೆಳೆ ಇದು ಅರಿಶಿನ ಬಿತ್ತನೆ ಮಾಡೋದ್ರಿಂದ. ನಾವು ಸಾಮಾನ್ಯ ಜನವರಿ 2ನೇ ವಾರದಲ್ಲೇ ಕಟಾವು ಮಾಡ್ತೀವಿ, ಏಪ್ರಿಲ್ ಮೇ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಅಲ್ಲಿಂದ ಅಲ್ಲಿವರೆಗೆ ಆ 9 ತಿಂಗಳ ಅವಧಿನಲ್ಲಿ ಸುಮಾರು 1 ಎಕರೆಗೆ ಭಾಳ ಕಡಿಮೆ ಅಂದರೆ ಸರಿಯಾದಂಥ ಮಾರ್ಗ ಸಮಯಕ್ಕೆ ಸರಿಯಾಗಿ ನಾವು ನಿರ್ವಹಣೆ ಮಾಡಿಬಿಟ್ರೆ 1-2 ಸಾವಿರ ರೂಪಾಯಿನಲ್ಲಿ ಮುಗಿಸ್ಬೋದು ಸರ್. ಅಷ್ಟೇ ಸರಿಯಾದ ರೀತಿ ಸಮಯಕ್ಕೆ ಸರಿಯಾಗಿ ನಾವು ಶುರು ಮಾಡಿದ್ರೆ ಆ ಕೀಟ ನಿರ್ವಹಣೆಗೆ 1-2 ಸಾವಿರ ರೂಪಾಯಿನೊಳಗಡೆ ಮುಗಿಸ್ಬೋದು. ಅಂದರೆ ಒಂದು ಸರಿ ಸಿಂಪರಣೆ ಮಾಡೋಕ್ಕೆ ಹೇಳ್ತಿದ್ರೆ ಅಥವಾ ಇಡೀ 9 ತಿಂಗಳಿಗೆ ಪೂರ್ತಿ? ಇಲ್ಲ, 2 ಅಥವಾ 3 ಬಾರಿ ಮಾತ್ರ ನಾವು ಸಿಂಪರಣೆ ಮಾಡ್ತೀವಿ. ಅದಕ್ಕೆ 1-2 ಸಾವಿರ ರೂಪಾಯಿ 2.5 ಸಾವಿರ ರೂಪಾಯಿನೊಳಗಡೆ ಮುಕ್ತಾಯ ಆಗ್ತದೆ. ಸಿಂಪರಣೆಗೆ ಏನನ್ನು ಬಳಸ್ತೀರಾ ತಾವು, ಯಾವ ಸ್ಪ್ರೇಯರ್ ಬಳಸ್ತೀರಿ? ಸಿಂಪರಣೆಗೆ ನಾವು ಬ್ಯಾಟ್ರಿ ಚಾಲಿತ ಯಂತ್ರಗಳಿದ್ದೇವೆ ನಮ್ಮ ಸರ್ಕಾರದಿಂದಲೂ ಕೂಡ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಲ್ಲಿ ನಮಗೆ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡ್ತಾರೆ. ಅದ್ರ ಮೂಲಕ ನಾವು ಅದು 15 ಲೀಟರ್ ಇರ್ತಕ್ಕಂಥ ಮಿಷಿನರಿಗಳು ಇರ್ತವೆ, ಮಿಷಿನ್ ಇರ್ತದೆ, 10 ಲೀಟರ್ ಇಡೀಯಂತಕ್ಕಂಥದ್ದು ಇರ್ತದೆ. ಅದಕ್ಕೆ ನಾವು ಯಾವುದು ನಮ್ಮ ಭಾಗದಲ್ಲಿ ನಮಗೆ ಸೂಕ್ತ ಅಂತೇಳಿ ಅದರ ಪ್ರಮಾಣದಲ್ಲಿ ತೆಗೆದುಕೊಂಡು ಆ ಒಂದು ಬ್ಯಾಟ್ರಿ ಚಾಲಿತ ಯಂತ್ರದ ಮೂಲಕ ನಾವು ಸಿಂಪರಣೆ ಮಾಡ್ತೀವಿ. ಸಿಂಪರಣೆ ಮಾಡುವಾಗ ರೈತರು ಕೂಡ ಸಾಕಷ್ಟು ಮುಂಜಾಗರೂಕತೆ ತಗೋಬೇಕು. ಖಂಡಿತ ಮುಂಜಾಗರೂಕತೆ, ಕೈಗೆ ಗ್ಲೌಸ್ಗಳನ್ನ ಹಾಕೊಳ್ತಕ್ಕಂಥದ್ದು, ಮುಖಕ್ಕೆ ಮಾಸ್ಕ್ ಹಾಕೊಳ್ತಕ್ಕಂಥದ್ದು, ಮತ್ತೆ ಕಣ್ಣಿಗೆ ಅದು ಬೀಳಬಾರದು, ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಾವು ಆ ಸಿಂಪರಣೆ ಮಾಡ್ತಕ್ಕಂಥವ್ರ ಜೊತೆಗೆ ನಿಂತ್ಕೊಂಡು ಮಾರ್ಗದರ್ಶನ ಮಾಡಿ ಅದನ್ನು ಸಿಂಪರಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ. ಮತ್ತೆ ಒಮ್ಮೆ ಸಿಂಪರಣೆ ಮಾಡಿದ್ಮೇಲೆ ಕೊನೆ ಪಕ್ಷ 1-4 ಗಂಟೆ ಅದು ಮಳೆ ಬೀಳಬಾರದು, ಮಳೆ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ನೋಡಿ ಅದನ್ನು ಸಿಂಪರಣೆ ಮಾಡಬೇಕು. ಮತ್ತು ಬೆಳಗಿನ ಜಾವ ಸುಮಾರು 1-6-7 ಗಂಟೆ ಸ್ಟಾರ್ಟ್ ಮಾಡಿ ಬಿಸಿಲು ಬರೋದಕ್ಕೆ ಮುಂಚೆನೇ ಅದನ್ನು ಸಿಂಪರಣೆ ಮಾಡಿದ್ರೆ ಸೂಕ್ತ. ಅಥವಾ 5:00 to 6:00 ಸಂಜೆ ವೇಳೆ ಅಥವಾ ಬೆಳಗಿನ ವೇಳೆ ಸಿಂಪರಣೆ ಮಾಡ್ತಕ್ಕಂಥದ್ದು ಸೂಕ್ತ. ಬಿಸಿಲು ಬಿದ್ದಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣ ಮತ್ತು ನೇರ ಆವಿಯಾಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಬೆಳಗ್ಗೆ ಮತ್ತು ಸಂಜೆ ಟೈಮು ಮಳೆ ಇಲ್ಲದೆ ಇರತಕ್ಕಂಥ ದಿನಗಳನ್ನ ನೋಡಿಕೊಂಡು ನಾವು ಸಿಂಪರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ತಾವು ಪ್ರತಿನಿತ್ಯ ಅರಸಿನದ ತೋಟಕ್ಕೆ ಹೋಗ್ತೀರಿ, ಗಿಡಗಳನ್ನು ನೋಡ್ತೀರಿ, ತಕ್ಷಣ ಏನಾಗಿದೆ ಸಮಸ್ಯೆ ಅನ್ನೋದು ಗುರುತಿಸ್ಬಿಟ್ಟು ಕಾರ್ಯೋನ್ಮುಖರಾಗ್ತೀವಿ. ಹೌದೌದು, ಖಂಡಿತ. ಯಾಕೆಂದರೆ ಈ ಒಂದ್ಸರಿ ನಾವು ರೋಗವನ್ನು ಗುರುತಿಸಿ ಸ್ವಲ್ಪ ನಾವು ಅದನ್ನು ಏನಾದರೂ ಬೇರೆ ಕಾರ್ಯ ಇತ್ತು ಅಥವಾ ಇನ್ನೇನೋ ಅಂತ ನಿರ್ಲಕ್ಷ್ಯ ಮಾಡಿದ್ರೆ 3-4 ದಿನಕ್ಕೆ ಅದು ವೇಗವಾಗಿ ಹರಡ್ತಾ ಇರ್ತದೆ ರೋಗ. ಸೊ ಅದು ತಕ್ಷಣ ಅದಕ್ಕೆ ನಾವು ಏನು ಬೇಕು ಅದಕ್ಕೆ ಸೂಕ್ತವಾದಂಥ ಒಂದು ಔಷಧೋಪಚಾರವನ್ನು ಮಾಡಿದ್ರೆ ಸಿಂಪರಣೆ ಮಾಡಿದ್ರೆ ಭಾಳ ಕಡಿಮೆ ಅವಧಿನಲ್ಲಿ ಮತ್ತು ಬೇಗ ಅದನ್ನು ತಡೆಗಟ್ಬೋದು. ಬೇರೆ ಕಡೆ ಇನ್ನಷ್ಟು ಅದು ವಿಸ್ತರಣೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ತಡೆಗಟ್ಬೋದು. ಹೇಳಿ ಪಂಪನಗೌಡ್ರು. ಅಂದರೆ ಈಗ ಹೇಳಿದ ರೀತಿಯಲ್ಲಿ ನಾಟಿಯಾಗಿ 2-3 ತಿಂಗಳಿರ್ಬೋದು ಸರ್. ಆ ತಿಂಗಳಲ್ಲಿ ಏನಾದರೂ ಮಳೆ ಮೋಡ ಕವಿದ ವಾತಾವರಣ ಏನಾದರೂ ಬೆಳೆಗೆ ಸಿಕ್ತು ಅಂತಂದರೆ ರೋಗದ ಬಾಧೆ, ಅದು ಮೇಲಿಂದ ಹಾಡ್ತಕ್ಕಂಥ ಗಾಳಿಯಿಂದ ಹಾಡ್ತಕ್ಕಂಥ ರೋಗದ ಬಾಧೆ ತುಂಬ ತೀವ್ರವಾಗಿರ್ತದೆ. ಎಸ್ಪೆಷಲಿ 2 ರೋಗಗಳು ತುಂಬ ತೀವ್ರವಾಗಿ ಕಾಡ್ಬಿಡ್ತಾವಲ್ಲಿ. ಒಂದು ಅಂದರೆ ಚಿಬ್ಬು ರೋಗ ಅಂತಕ್ಕಂಥದ್ದು, ಯಾಂತ್ರಕ್ನೋಸ್ ಡಿಸೀಸ್. ಸ್ವಲ್ಪ ಜಾಸ್ತಿ ಮಳೆ ಮೋಡ ಕವಿದ ವಾತಾವರಣ ತುಂತುರು ಹನಿಗೆ ತುಂಬ ಹರಡ್ತಕ್ಕಂಥದ್ದು, ಅದು ಯೂಶುವಲಾಗಿ 1-1.5 ಕಿಲೋಮೀಟರ್ವರೆಗೆ ಹರಡ್ತಕ್ಕಂಥ ರೋಗ ಸರ್ ಅದು ಗಾಳಿ ಮುಖಾಂತರ. ಆ ಸಂದರ್ಭದಲ್ಲಿ ರೈತರು ಏನಾದರೂ ಗುರುಸಲಿಲ್ಲ ಅಂತಂದರೆ ಇವರ ಜಮೀನಲ್ಲೇ ಇರಬೇಕು ಅಂತ ಇಲ್ಲ, ಪಕ್ಕದ ಜಮೀನಲ್ಲೇ ರೋಗದ ಅಂಶ ಇತ್ತಂದರೆ ಆ ರೋಗ ಹರಡೋದ್ರಿಂದ ಕಾರಣ ಆಗ್ಬಿಡ್ತದೆ. ಆದ್ದರಿಂದ ಪ್ರತಿನಿತ್ಯ ರೈತರು ಗಮನಿಸ್ತಾನೆ ಇರಬೇಕು ಅದನ್ನು, ರೋಗದ ಬಾಧೆ ಅದು ವಾತಾವರಣದಲ್ಲಿ ನಾನು ಹೇಳ್ತೀವಿ ವಾತಾವರಣದ ಮೇಲೆ ಅವಲಂಬಿತವಾಗಿಬಿಟ್ಟಿರ್ತದೆ. ಆ ವಾತಾವರಣಕ್ಕೆ ವಂಶಕೃತವಾಗಿ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಏನಾದ್ರು ಸಿಕ್ಕುವಾಗ ಔಷಧಿಗಳನ್ನು ಸಿಂಪರಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ರೋಗ ತುಂಬ ತೀವ್ರತವಾಗಿ ಹರಡ್ತದೆ. ಆ ದೃಷ್ಟಿಯಿಂದ ಚಿಬ್ಬು ರೋಗಕ್ಕೆ ನಾವು ಎಸ್ಪೆಷಲಿ ಚಿಬ್ಬು ರೋಗ ತುಂಬ ಗಾಳಿಯಲ್ಲಿ ಹರಡ್ತಕ್ಕಂಥ ರೋಗ ಇದಕ್ಕೆ ಬರ್ತಕ್ಕಂಥದ್ದು, ಅದನ್ನು ನೀವು ಸ್ವಲ್ಪ ವಾತಾವರಣಕ್ಕೆ ಅನುಗುಣವಾಗಿ ನೋಡಿಕೊಂಡು ಒಂದು ಸಿಂಪರಣೆ ಮಾರ್ಕೆಟ್ನಲ್ಲಿ ಥೈಫಿನೇಟ್ ಮೀಥೈಲ್ ಅಂತಕ್ಕಂಥ ತುಂಬ ಎಫೆಕ್ಟಿವಾಗಿ ಕೆಲಸ ಮಾಡ್ತದೆ. ಅದರಿಂದ ಅಲ್ಲದೇ ಭಾಳಷ್ಟು ಇದ್ದಾವೆ, ಥೈಫಿನೇಟ್ ಮೀಥೈಲ್ 1 gram/1 liter ನೀರು ಸಿಂಪರಣೆ ಮಾಡಿದ್ರೆ ಕೂಡ ಆ ರೋಗನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಬಟ್ ಗಮನಿಸಬೇಕಾದ ಅಂಶ ಅಂತಂದರೆ ಮಾಡಿದ ಮೇಲೆ ಕನಿಷ್ಠ 3-4 ತಾಸು ಮಳೆ ಆಗಬಾರ್ದು. ಅದನ್ನು ಸ್ವಲ್ಪ ರೈತರು ಅದನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕಾಗ್ತದೆ. ಯಾಕಂದ್ರೆ ವಾತಾವರಣಕ್ಕೆ ನೋಡ್ಕೊಂಡು ಮಾಡಿದರೆ ಅದು ನಮಗೆ ವರ್ಕ್ ಆಗ್ತದೆ ಅಂತಕ್ಕಂಥದ್ದು, ಇದನ್ನು ರೈತರು ಪಾಲಿಸಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಇನ್ನೇನು ಕೀಟ ರೋಗಗಳು ಬರ್ಬೋದು ಸರ್? ಇನ್ನೂ ಕೀಟ ರೋಗಗಳು ಇನ್ನೊಂದು ಎರಡು ಮೂರು ರೋಗಗಳು ಬರ್ತವೆ. ಸಮನ್ವಯ ಸಾಮಾನ್ಯವಾಗಿ ಒಂದು ಮೂರು ನಾಲ್ಕು ತಿಂಗಳು ದಾಟಿದ ಮೇಲೆ ಒಂದು ರೋಗ ಕಂಡು ಬರ್ತಕ್ಕಂಥದ್ದು ಅಂತಂದರೆ ನಿಮಗೆ ಎಸ್ಪೆಷಲಿ ಜಂತುಹುಳದ ಒಂದು ಬಾಧೆ ಇರ್ತದೆ, ಎರಡು ಕಂಬೈಂಡ್ ಆಗಿ ನೋಟಿಸ್ ಆಗ್ತದೆ. ಜಂತುಹುಳದ ಬಾಧೆ ಪ್ಲಸ್ ಫ್ಯುಜೋರಿಯಂ ವಿಲ್ಟ್ ಸೊರಗು ರೋಗ ಕೂಡ ಅದರಲ್ಲಿ ಕಂಡು ಬರ್ತದೆ. ಅದನ್ನು ನಾವು ಬ್ರೌನ್ ರಾಟ್ ಅಂತ ಕರಿತೀವಿ, ಕಂದು ರೋಗ. ಇವೆಲ್ಲ ರೋಗಗಳು ಏನಿದೆ ಅಂತಂದರೆ ಮೂರು ನಾಲ್ಕು ತಿಂಗಳಲ್ಲಿ ನೋಟಿಸ್ ಆಗ್ತದೆ. ಅದಕ್ಕೆ ರೈತರು ಏನಂತಂದರೆ ಮಾಡಬೇಕಾದ ಮೊದಲೇ ಕೆಲಸ ಅಂತಂದರೆ ಉತ್ಕೃಷ್ಟ ಗುಣಮಟ್ಟ ಅಂದರೆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು ನಿರ್ವಹಣೆ ಮಾಡಬೇಕಾದ್ರೆ. ಅದಕ್ಕೆ ಕಂಪಲ್ಸರಿ ಆಗಿ ಬೀಜೋಪಚಾರ ಮಾಡಿರಲೇಬೇಕು. ಅದು ಎಸ್ಪೆಷಲಿ ನಾನು ಹೇಳಿದೆ ಈ ಮ್ಯಾಂಕೋಜಬ್ 2 ಗ್ರಾಮ್ ಪ್ಲಸ್ ಕಾಂಬಿನೇಷನ್ಸ್ ವಿತ್ ಕಾರ್ಬನ್ಡೇಜಿಯಮ್ ಅಂತಕ್ಕಂಥ ಎರಡು ಪ್ರಾಡಕ್ಟ್ ಇದೆ ಸಾಫ್. ಅದು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಕನಿಷ್ಠ 4 ತಾಸು ನೆನೆಸಿರ್ಬೇಕು. ಈಗ ರೈತರಿಗೆ ಏನಂತಂದರೆ 4 ತಾಸು ನೆನೆಸೋದು ಕಷ್ಟ ಆಗ್ತದೆ. ನಾವು ಅಬ್ಸರ್ವ್ ಮಾಡಿ ನಾನು ತಾಂತ್ರಿಕತೆಗಳು ಹೇಳ್ತೀವಿ, ಬಟ್ ತಾಂತ್ರಿಕತೆ ಪ್ರಾಕ್ಟಿಕಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಭಾಳ ಮುಖ್ಯ. ಅದು ಭಾಳ ಕಷ್ಟ ಆಗ್ತದೆ. ನಾನು ನೋಡ್ಬೇಕಾದ್ರೆ ಇದೆಲ್ಲ ಈ ಕ್ರಿಯೆಗಳು ಮಾಡೋದಕ್ಕೆ ಕಷ್ಟ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಬದಲಾವಣೆ ಬಿಡಬೇಕಾದ್ರೆ ರೈತರು ಮಾಡ್ಕೊಳ್ಬೋದು. ಏನು ಮಾಡ್ಕೊಳ್ಬೋದು ಅಂತಂದರೆ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬೀಜ ಕಂದುಗಳನ್ನ ರೈಜಾಂಶಗಳನ್ನ ಗಡ್ಡೆಗಳನ್ನ ತೊಗೊಂಬರ್ತಾರೆ. ರಾತ್ರಿ ತಂದಾಗ ನಾಳೆ ನಾಟಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ರೈತರು ಅಂತಂದರೆ ಈ ನೆರಳಲ್ಲಿ ಹಾರಾಕಿ ಬಿಡ್ಬೇಕು ಸರ್, ಅದನ್ನೆಲ್ಲ ಬಿಚ್ಚಿ ಹಾರಾಕಿ ಬಿಡಬೇಕು. ಅದ್ರ ಮೇಲೆ ಒಂದು ಸ್ಪ್ರೇ ಕೊಟ್ಬಿಡಲಿ, ಸ್ಪ್ರೇ ಈಸಿ ಆಗ್ತದೆ ಅವರಿಗೆ. ಅದೇ ಕಾರ್ಬನ್ ಡೈಜಮ್ ಮ್ಯಾಂಕೋಯುಕ್ತ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ 15 ಲೀಟರ್ ನೀರಿಗೆ 35 ಗ್ರಾಮ್ ಹಾಕಿ ತುಂಬ ಚೆನ್ನಾಗಿ ನೆನೆಯ ರೀತಿಯೊಳಗೆ ಗಡ್ಡೆಗಳ ಮೇಲೆ ಸ್ಪ್ರೇ ಕೊಟ್ಬಿಡಲಿ. ಸ್ಪ್ರೇ ಕೊಟ್ಟು 4 ತಾಸು ಸುಮ್ಮನೆ ನೆರಳಲ್ಲಿ ಬಿಟ್ಟುಬಿಡಲಿ. ಬಿಟ್ಟದು ಮಾಡಿ ಮುಂದೆ ಬಿತ್ತನೆ ಮಾಡಿದರೆ ಕೂಡ ಅದು ಈಜಿ ಆಗ್ತದೆ, ರೈತರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಈಜಿ ಆಗ್ತದೆ, ಬಟ್ ರೋಗನ ಕಂಟ್ರೋಲ್ ತೊಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅವರು ಸ್ಪೆಸಿಫಿಕ್ಲಿ ಈ ರೋಗದ ಬಾಧೆ ಹೆಚ್ಚು ಕಂಡು ಬಂದಿತ್ತಂದರೆ ಕಂಪಲ್ಸರಿ ಆಗಲೇ ಹೇಳಿದಲ್ಲ ಈ ಸಗಣಿ ಗೊಬ್ಬರದೊಂದಿಗೆ ಟ್ರೈಕೋಡರ್ಮಾ ಸುಡಮೊನಸು ಪೆಸಿಲೊಮೈಸಿಸ್ ಇದನ್ನು ಸಗಣಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ನಾಟಿ ಸಂದರ್ಭದಲ್ಲಿ ಬಳಸಬೇಕು. ಒಂದು ಕನಿಷ್ಠ ನಾಟಿ ಆದಮೇಲೆ ಪ್ರತಿ 2 ತಿಂಗಳಿಗೊಮ್ಮೆ ಡ್ರಿಪ್ಪಿನ ಮುಖಾಂತರ ಕೊಟ್ಟರಿ ಅಂತಂದರೆ ಈ ರೋಗನ ಯಶಸ್ವಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಜಾಸ್ತಿ ನೀರು ನಿಲ್ಲ ರೀತಿಯೊಳಗೆ ಅಂದರೆ ಬೆಸ್ಟ್ ವೇ ಮ್ಯಾನೇಜ್ಮೆಂಟ್ ಅಂತಂದರೆ ಏರು ಮಡಿಗಳು ಭಾಳ ಸೂಕ್ತ. ಯಾಕಂದರೆ 2 ರೀತಿಯೊಳಗೆ ಜನ ಅಂದರೆ ಅರಿಶಿನ ಬೆಳೆದನ್ನು ನಾವು ರೂಢಿ, ಒಂದು ಕೆಲವರು ಏರು ಮಡಿ ಹಾಕ್ತಾರೆ. ಏರು ಮಡಿ ಎಷ್ಟಿರಬೇಕು ಅಂತ ಯೂಸ್ವಲ್ಲಿ ಕೇಳೋದಾದರೆ ಹೆಚ್ಚು ಕಡಿಮೆ 1 ಅಡಿ ಇರಬೇಕು ಏರು ಮಡಿ ಇದ್ದಷ್ಟು, ಯಾಕಂದ್ರೆ ನೀರು ಬಸ್ತು ಹೋಗಬೇಕು ಅನ್ನೋ ಉದ್ದೇಶ. ಒಂದು ಗಡ್ಡೆಗಳು ಚೆನ್ನಾಗಿ ಡೆವಲಪ್ ಆಗಲಿ ಅನ್ಬೇಕಂದ್ರೆ ಮಣ್ಣು ಲೂಸ್ ಆಗಿದ್ದಷ್ಟು ಗಡ್ಡೆಗಳ ಡೆವಲಪ್ಮೆಂಟ್ಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಉದ್ದೇಶ. ಆ ಇಲ್ಲ ಕೆಲವ್ರು ಏನು ಮಾಡ್ತಾರೆ ನೇರವಾಗಿ ಹಂಗೆ ಮಡಿಗಳನ್ನೇ ನೇರವಾಗಿ ಹಾಕೋದನ್ನ ಇದೆ, ಅಂಥದ್ರಲ್ಲಿ ಸ್ವಲ್ಪ ರೋಗದ ಬಾಧೆ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಲ್ಲಿ ನೀರು ನಿಲ್ಲುತ್ತೆ ಆ ಜಾಗದಲ್ಲಿ ಎಸ್ಪೆಷಲಿ ಫಿಜೋರಿಯಂ ವಿಲ್ಟ್ ಪ್ಲಸ್ ಜಂತುಹುಳ, ಸ್ವಲ್ಪ ಜಂತುಹುಳ ಜಾಸ್ತಿ ಏನಾದರೂ ಕಂಡು ಬಂತಂದರೆ ಬೇವಿನ ಹಿಂಡಿ ಬಳಸೋದು ಭಾಳ ಸೂಕ್ತ ಸರ್. ನಾಟಿ ಮಾಡೋ ಸಂದರ್ಭದಲ್ಲೇ ಒಂದು 100 ಕೆಜಿ ಬೇಕು ಎಕರೆಗೆ ಬೇವಿನ ಹಿಂಡಿ ಬಳಸಿದ್ರಿ ಅಂತಂದರೆ ಆ ಜಂತುಹುಳನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ಈಗಾಗಲೇ ಪೆಸಿಲೊಮೈಸಿಸ್ ಲಿಲಾಸಿನಸ್ ಅಂತ ಏನಾದರೂ ಜೈವಿಕ ಜಂತುನಾಶಕ ಏನಾದರೂ ಬಳಸಿದ್ರಿ ಅಂತಂದರೆ ಅದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವೆರಡುಗಳನ್ನ ನಿರ್ವಹಣೆ ಮಾಡ್ಬೋದು ಸರ್. ನೀವು ಏರು ಮಡಿನಲ್ಲೇ ಅರಿಶಿನ ಬೆಳೆಯೋದ? ಹೌದು, ಸಾಮಾನ್ಯ 3 ಅಡಿ, ಒಂದು ಏರು ಮಡಿಗೂ ಇನ್ನೊಂದು ಏರು ಮಡಿಗೂ 3 ಅಡಿ ಅಂತರ ಇರ್ತದೆ. ಏರು ಮಡಿ ಮಾಡಿದಾಗ ಅವರು ನಮ್ಮ ಪಂಪಣ್ಣಗೌಡರು ಹೇಳಿದಾಗೆ ಮಳೆ ಜಾಸ್ತಿ ಬಿದ್ದಂಥ ಸಂದರ್ಭದಲ್ಲಿ ಆ ನೀರು ನಿಲ್ಲದೆ ಕೆಳಗಡೆಗೆ ಹೋಗ್ತದೆ, ಹಾಗಾಗಿ ಅದು ಸ್ವಲ್ಪ ಅನುಕೂಲ ಆಗ್ತದೆ. ಏರು ಮಡಿ ಇದರ ರೂಪದಲ್ಲಿ ನಾವು ಕೂಡ ಬೆಳೀತಾ ಇದ್ದೀವಿ. ಮತ್ತು ಭಾಳ ವಿಶೇಷವಾಗಿ ನಾವು ಅರಿಶಿನದಲ್ಲಿ ಬೆಳೆಯುವಂಥರು ಇದರಲ್ಲಿ ನಾವು ರೈತರು ಕಾಮನ್ ಆಗಿ ನಾವು ಗಮನಿಸಬೇಕಾದಂಥದ್ದು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಅದಕ್ಕೆ ಬೀಜೋಪಚಾರವನ್ನು ಮಾಡಿ ಭೂಮಿಗೆ ಬೇಕಾಗಿರ್ತಕ್ಕಂಥ ಮಣ್ಣಿನಲ್ಲಿ ಏನು ಕೊರತೆ ಇದೆ ಅದನ್ನು ಗಮನಿಸ್ಕೊಂಡು ಭಾಳ ಮುಖ್ಯವಾಗಿ ನಾವು ಮಣ್ಣಿನ ತಪಾಸಣೆಯನ್ನು ಮಾಡಬೇಕು. ನಮ್ಮ ಯಾವ ಭಾಗದಲ್ಲಿನ ಅರಿಶಿನವನ್ನು ಬೆಳಿತೀವಿ ಆ ಮಣ್ಣು ಮತ್ತು ನಮ್ಮ ಭೂಮಿನಲ್ಲಿ ಕೊಳವೆ ಬಾವಿ ಇದ್ರೆ ಅದನ್ನು ನೀರು ಎರಡನ್ನೂ ತೆಗೆದುಕೊಂಡೋಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಮಾಡ್ತಾರೆ, ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ. ಮಣ್ಣು ಮತ್ತು ನೀರಿನ ಒಂದು ತಪಾಸಣೆಯನ್ನು ಮಾಡಿ ಆ ನೀರಿನಲ್ಲಿ ಏನು ಕೊರತೆ ಇದೆ ಮಣ್ಣಿನಲ್ಲಿ ಏನು ಕೊರತೆ ಇದೆ ಅನ್ನುವಂಥದ್ದನ್ನು ಆ ಒಂದು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ. ಅದನ್ನು ಕೂಡ ಜೊತೆಗೆ ಇಟ್ಕೊಂಡ್ರೆ ಆ ರಿಪೋರ್ಟ್ಗಳನ್ನ ನಾವು ಈ ಒಂದು ಎಲ್ಲ ರೀತಿಯ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಬೆಳೆಯನ್ನು ಸಾಧ್ಯ ಆಗ್ತದೆ. ಈ ಕಟಾವಿನ ಹಂತ ಹತ್ತತ್ರ ಬರ್ತಿದ್ದಾಗ ಏನಾದರೂ ಕೀಟ ರೋಗಗಳು ಬರ್ಬೋದಾ? ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಆ ಸಂದರ್ಭದಲ್ಲಿ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಒಂದು ರೋಗ 100% ನೋಟಿಸ್ ಆಗ್ತಾ ಇದೆ ಸರ್. ಪ್ರತಿ ವರ್ಷ ನೋಟಿಸ್ ಆಗ್ತದೆ. ಅದನ್ನು ನಾವು ರೆಜೆಕ್ಟನ್ನ ಡ್ರೈ ರೂಟ್ ರಾಟ್ ಅಂತ ಹೇಳ್ತಿರ್ತೀವಿ. ಆ ಹಂತಕ್ಕೆ ಸ್ವಲ್ಪ ನೀರು ಕಡಿಮೆ ಮಾಡ್ತಾ ಬಂದಿರ್ತಾರೆ ರೈತರು. ಆ ನೀರು ಕಡಿಮೆ ಮಾಡ್ತಾ ಆದಾಗ ಟೆಂಪ್ರೇಚರ್ ಸ್ವಲ್ಪ ಮಣ್ಣಿನ ಉಷ್ಣಾಂಶ ಏರ್ತಾ ಇರ್ತದೆ. ಯಾವಾಗ ಟೆಂಪ್ರೇಚರ್ ಒಂದು ಮಣ್ಣಿನ ಉಷ್ಣಾಂಶ ಏನಾದರೂ 30-34 ಡಿಗ್ರಿ ಏರ್ತೀವಿ ಅಂತಂದರೆ, ಯಾಕಂದ್ರೆ ಮಣ್ಣಿನ ಉಷ್ಣಾಂಶ ಬೇರೆ, ವಾತಾವರಣದ ಉಷ್ಣಾಂಶ ಬೇರೆ. ವಾತಾವರಣ ಉಷ್ಣಾಂಶ 30 degrees ಇತ್ತಂದ್ರೆ ಮಣ್ಣಿನ ಉಷ್ಣಾಂಶ 34-35 degrees ಇರುತ್ತೆ, 4-5 degrees ವ್ಯತ್ಯಾಸ ಬರುತ್ತೆ. ಆ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಡ್ರೈನೆಸ್ ಕ್ರಿಯೇಟ್ ಆಗ್ತದೆ, ಡ್ರೈನೆಸ್ಗೆ ಒಂದು ನೋಟಿಸ್ ಫಂಗಸ್ ನೋಟಿಸ್ ಆಗ್ತದೆ, ಇಟ್ಸ್ ಕಾಲ್ಡ್ ರೈಜೆಕ್ಟೋನಿಯಾ ಅಂತ, ಫ ಶಿಲೀಂಧ್ರ. ಅದರದ್ದು ಬಾಧೆ ಅದು ಕೂಡ ಕೊಳೆ ರೋಗಕ್ಕೆ ಕಾರಣ ಆಗ್ತಕ್ಕಂಥ ರೈಜೆಕ್ಟೋನಿಯಾ ಬಟಾಟಿಕೋಲ್ ಅಂತ. ಆ ಸಂದರ್ಭದಲ್ಲಿ ಕೂಡ ನಿಮಗೆ ಅವು 4-5 ತಿಂಗಳು 5 ತಿಂಗಳು ಆದಮೇಲೆ ಕಂಪಲ್ಸರಿ ಏನು ಗುರುತು ಲಕ್ಷಣಗಳು ಹೆಂಗಿರ್ತವೆ ಅದರದ್ದು, ಸ್ವಲ್ಪ ನೀವು ಬುಡಭಾಗಕ್ಕೆ ಸ್ವಲ್ಪ ಬೇರೆ ಸ್ವಲ್ಪ ನೋಡಿದ್ರಿ ಅಂತಂದರೆ ಬೇರ್ ಭಾಗದಲ್ಲಿ ಇರ್ತಕ್ಕಂಥ ಏನಿದೆ ಅದು ಎಲೆ ಪೂರ್ತಿ ತಳಭಾಗದ ಎಲೆ ಕಳ ಲಾಸ್ಟ್ ಕಡೆ ಎಲೆ ಇದೆಯಲ್ಲ ಅದು ಆಲ್ರೆಡಿ ಕೆಂಪಾಗ್ಬಿಟ್ಟಿರ್ತದೆ ರೋಗದ ಬಾಧೆಯಿಂದ, ಸ್ವಲ್ಪ ಕೆಂಪಾಗಿರುತ್ತೆ, ಹಳದಿ ಕಲರ್ ಬಣ್ಣ ಬಂದು ಕೆಂಪಾಗಿ ಎಲೆ ಬಾಗ್ಬಿಡ್ತಿರುತ್ತೆ. ಸ್ವಲ್ಪ ನೀವು ಕೆಳಗಡೆ ಭಾಗ ನೋಡಿದ್ರಿ ಅಂತಂದರೆ ಬೇರಿನ ಭಾಗದಲ್ಲಿ ಸ್ವಲ್ಪ ಸುಲ್ದಂಗೆ ಆಗಿರ್ತದೆ, ಚರ್ಮ ಏನು ಕೊಂಬುಗಳ ಮೇಲೆ ಚರ್ಮ ಸುಲ್ದಂಗೆ ಆಗಿರ್ತದೆ, ಅದರ ಲಕ್ಷಣ ಅದು ಆ್ಯಕ್ಚುಲಿ ಅದು ರೋಗ ಇದೆ ಅನ್ನೋದಕ್ಕೆ. ಆ ಥರ ರೋಗ ಏನಾದರೂ ಕಂಡು ಬಂದತ್ತೆ ಅಂತಂದರೆ ಅದಕ್ಕೆ ಎಲ್ಲನೂ ಜೈವಿಕಗಳನ್ನು ಸಿಪ್ರಾಸ್ ಎಲ್ಲ ಕಡೆ ಲಭ್ಯ ಇರೋದಿಲ್ಲ, ಯಾಕಂದ್ರೆ ನಾವು ಕೆಲವೊಂದ್ಸಲ ಹೇಳ್ತೀವಿ ಸರಿ, ಬಟ್ ಅದು ಪ್ರಾಕ್ಟಿಕಲಿ ರೈತರಿಗೆ ಲಭ್ಯ ಇರಬೇಕಲ್ಲ. ಆ ತಾಂತ್ರಿಕತೆಗಳು ಲಭ್ಯ ಇದ್ರೆ ಮಾತ್ರ ಅದರ ಉಪಯುಕ್ತತೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲಿ ಅನುಕೂಲ ಇರ್ತಕ್ಕಂಥವ್ರು ಟ್ರೈಕೋಡೋಮಸ್ ಸುಡೋಮಸ್ ಸ್ಪೆಷಲೋಮಸ್ ಡ್ರಿಪ್ನಲ್ಲಿ ಕೊಡಲಿ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಅರ್ಶಿಣದಲ್ಲಿ ಪ್ರತಿ 2 ತಿಂಗಳಿಗೊಮ್ಮೆ ಟ್ರೈಕೋಡೋಮಸ್ ಸುಡೋಮನೋಸ್ ಸ್ಪೆಷಲೋಮೈಸಿಸ್ 800 liters ಒಂದೊಂದು ಲೀಟ್ರ್ ಮಿಶ್ರಣ ಮಾಡಿ, 1 liter ಯುಮಿಕ್ ಮಿಶ್ರಣ ಮಾಡಿ, ಅದನ್ನು ಪ್ರತಿ 2 liters 2 ತಿಂಗಳಿಗೊಮ್ಮೆ ಡ್ರಿಪ್ನಲ್ಲಿ ಕಳಿಸಿದ್ರೆ ಉತ್ತಮ, ಇವೆಲ್ಲ ರೋಗಗಳಿಗೆ ಉತ್ತಮ ಅಂತ. ಅವು ಸಿಗದೇ ಇದ್ದಾಗ ಏನು ಮಾಡ್ಬೋದು ಅಂತಂದರೆ, ಈ ಆ ಥರ ರೋಗದ ಲಕ್ಷಣಗಳು ಒಂದು 5-6 ತಿಂಗಳಲ್ಲಿ ಕಂಡು ಬಂದಿತ್ತು ಅಂತಂದರೆ, ಮಾರ್ಕೆಟ್ನಲ್ಲಿ ಕಾರ್ಬನ್ ಡೈಜಿಯಮ್ ಪ್ಲಸ್ ಮ್ಯಾಂಕೋಜಬ್ ಯುಕ್ತ ಒಂದು ಸಿಲಿಂಡ್ರ ಏನಿದೆ 2 grams per liter ಹಾಕಿ ಅದನ್ನು ಡ್ರಿಪ್ಪಿನ ಮುಖಾಂತರ ಕಳಿಸಿದ್ರು ಕೂಡ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಅನುಕೂಲ ಇರ್ತಕ್ಕಂಥರು ಅಲ್ಲಿ ಜಾಗ ಸಿಕ್ಕರೆ ಅಂತಕ್ಕಂಥದ್ದು. ಈ ಕಟಾವಿನ ನಂತರ ನಿರ್ವಹಣೆ ಬೇಯಿಸೋದು ಎಲ್ಲ ಹೇಗೆ ಮಾಡ್ತೀರಿ ರವಿಕುಮಾರ್ ಅವರೇ? ಸರ್, ಕಟಾವು ಸಾಮಾನ್ಯ ನಾವು ಜನವರಿ ಆದ ನಂತರ, ಸಂಕ್ರಾಂತಿ ಅಂತ ಏನು ಮೊದಲ ಹಬ್ಬ ರೈತರಿಗೆ ಬರ್ತದೆ, ಆ ಸಂಕ್ರಾಂತಿ ಹಬ್ಬ ಆದ ನಂತರ ಎಲೆ ಏನು ಬಂದಿರ್ತದೆ ಸೋಗು ಅಂತ ಹೇಳ್ತೀವಿ, ಅದನ್ನು ನಾವು ತೆಗಿತೀವಿ. ಅದು ತೆಗೆದ ಸುಮಾರು ಒಂದು 15 ದಿನಗಳ ನಂತರ, ಫೆಬ್ರವರಿ ನಂತರ ಅದು ನಾವು ಕಟಾವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸಾಮಾನ್ಯ ಈಗ ಅದಕ್ಕೂ ಕಟಾವಿಗೂ ಕೂಡ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ, ಈಗ ತಾನೇ ಆರಂಭ ಆಗಿದೆ, ಅದು ಪ್ರಚಾರ ಆಗ್ತಾ ಇದೆ. ಆ ಯಂತ್ರದಲ್ಲೂ ಕೂಡ ಕೇಳ್ಬೋದು, ಅಥವಾ ನಾವು ಕೂಲಿ ಆಳುಗಳನ್ನ ನಾವು ಕರ್ಕೊಂಡು ಅವ್ರ ಮುಖಾಂತರ ಅದನ್ನು ಕಿತ್ತು ಒಂದು ಕಡೆ ಅದನ್ನು ಶೇಖರಣೆ ಮಾಡಿ ಗುಡ್ಡೆ ಮಾಡಿ ಆನಂತರ ಅದನ್ನು ಬೇಯಿಸ್ಲಿಕ್ಕೂ ಕೂಡ ಈಗ ಮಿಷಿನರಿಗಳು ಬಂದಿದ್ದಾವೆ. ಆ ಮಿಷಿನರಿಗಳ ಮುಖಾಂತರ ನಾವು ಅದನ್ನು ಬೇಯಿಸಿ ಅದನ್ನು ಸುಮಾರು 1-20 ದಿನಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಆನಂತರ ಅದನ್ನು ಪಾಲಿಷ್ ಮಾಡಿಯೂ ಕೂಡ ಮಾರಾಟ ಮಾಡ್ತೀವಿ, ಅಥವಾ ಪಾಲಿಷ್ ಇಲ್ಲದೇನೂ ಕೂಡ ಮಾರಾಟ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಇವೆಲ್ಲವೂ ಕೂಡ ಮಾರ್ಚ್ ಅಂತ್ಯದೊಳಗೆ ಮುಕ್ತಾಯ. ಚಾಮರಾಜನಗರದಲ್ಲೇ ಮಾರ್ತೀರಾ ಅಥವಾ ಈರೋಡಿಗೆ ತಗೊಂಡು ಹೋಗ್ತೀರಾ? ಇಲ್ಲಿ ಈಗ ಚಾಮರಾಜನಗರದಲ್ಲೇ ಪ್ರತಿ ಗುರುವಾರ ಅರಶಿನ ಮಾರ್ಕೆಟ್ ಇದೆ, ಅದು ಆನ್ಲೈನ್ ಮಾರ್ಕೆಟು. ನಮ್ಮ ಮಹಾರಾಷ್ಟ್ರ ಸಾಂಗ್ಲಿನಲ್ಲಿ ಬಿಟ್ಟರೆ ಚಾಮರಾಜನಗರದಲ್ಲೇ ಆ ಥರದ ಒಂದು ಮಾರ್ಕೆಟ್ ಇರತಕ್ಕಂಥದ್ದು, ಅದನ್ನು ಬಿಟ್ಟರೆ ತಮಿಳ್ನಾಡು ಈರೋಡಲ್ಲಿ ಇದೆ. ಇಲ್ಲಿ ಆನ್ಲೈನ್ ಮುಖಾಂತರನೇ ಇರೋದ್ರಿಂದ, ಮತ್ತು ಕನ್ಕ್ಯೂಮನ್ ಕಂಟೆಂಟ್ ಅಂತ ಏನು ಪಂಪನಗೌಡರು ಹೇಳಿದ್ರು, ಅದರ ಆಧಾರದ ಲ್ಯಾಬು ಕೂಡ ಇದೆ, ಟೆಸ್ಟ್ ಮಾಡಿ ಅದರ ಆಧಾರದ ಮೇಲೂ ಕೂಡ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಬೆಲೆ ಅಲ್ಲಿ ಸಿಗ್ತದೆ. ಹೀಗಾಗಿ ನಾವು ಈ ರೋಡ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೇನಾದರೂ ಅಂತಿಮವಾಗಿ ಹೇಳಕ್ಕೆ ಇಷ್ಟಪಡ್ತೀರಾ ಪಂಪನಗೌಡ್ರೆ? ಇಂದು ಸರ್, ಕೆಲವೊಂದು ಬದಲಾವಣೆಗಳು ಒಟ್ಟಾರೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಅಷ್ಟೇ ನಾನು ವಿಚಾರ. ಯಾಕಂದರೆ ಕೆಲವರು ಅಲ್ಲಿ ಒಂದು ಕಟಾವು ಆದಮೇಲೆ ಒಂದೆರಡು ಬದಲಾವಣೆ ಬೇಕು ಅಂತ, ಅಲ್ಲಿ ಕೆಲವರು ಇನ್ನೊಂದು ಸ್ವಲ್ಪ ಗ್ರೀನು ಅಂದರೆ ಯಾವಾಗ ಕಟಾವು ಮಾಡಬೇಕು ಅನ್ನೋದು ರೈತರಿಗೆ ಇನ್ನೂ ಸ್ವಲ್ಪ ಬೇಕಿದೆ ಅನಿಸುತ್ತೆ ಕೆಲವೊಂದು ಸಲ. ಯಾಕಂದರೆ ಇನ್ನೂ ಸ್ವಲ್ಪ ಹಸಿರಿರ್ಬೇಕಾದ್ರೆ ಎಲ್ಲ ಹಸಿರಿರ್ಬೇಕನ್ನೇ ಕಟಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ ಕಾರಣಾಂತರದಿಂದ. ಯಾವಾಗಲೂ ಕಂಪ್ಲೀಟಾಗಿ ಎಲೆಗಳು ಬಣ್ಣ ತಿರುಗಿ ಹಳದಿ ಬಣ್ಣಕ್ಕೆ ಆದಮೇಲೆ, ಅಂದರೆ ಎಲ್ಲ ಎಲೆಯಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಅದನ್ನು ಕಾಂಡಕ್ಕೆ ಬಿಟ್ಟು ಕೊಟ್ಟಿರ್ಬೇಕು ಸರ್ ಅದು, ಅವಾಗ ಅದು ಕಟಾವಿಗೆ ಸೂಕ್ತ ಅಂತಕ್ಕಂಥ ಅದನ್ನು ಸ್ವಲ್ಪ ರೈತರು ಗಮನಿಸ್ಕೋಬೇಕಾಗ್ತದೆ. ಕೆಲವು ಔಧಿಗಳಿದ್ದಾವೆ, ಕೆಲವು ತಳಿಗಳು ಯಾವ ತಳಿಗಳು ಬಳಸಿದ್ರಿ ಅಂತೇಳಿ ಆ ಅವಧಿ ಮೇಲೆ ಅಟ್ಲೀಸ್ಟ್ ಆ ಅವಧಿ ಮುಗಿಬೇಕು ಅಂತ. ಅಲ್ಪಾವಧಿ ತಳಿಗಳಾಯ್ತು ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ 7-8 ತಿಂಗಳು ಮುಗಿಬೇಕು, 8 ತಿಂಗಳು ಮುಗಿಬೇಕು. ಹೆಚ್ಚು ಕಡಿಮೆ ನಿಮ್ಮ ಅಲ್ಪಾವಧಿ ಮೀಡಿಯಮ್ ಇರ್ತಕ್ಕಂಥ ತಳಿಗಳಾಗಿತ್ತಂದರೆ ಮಿನಿಮಮ್ 8 ತಿಂಗಳು ಮುಗಿಬೇಕು, 100-240 ದಿವಸ ಮುಗಿಬೇಕು ಅಂತ. 9 ತಿಂಗಳು ತಳಿಗಳಿದ್ದಾವೆ ಕೆಲವು ಶೇಲಮ್ ಅವೆಲ್ಲ, 280 ದಿವಸ ಅಂದರೆ ಅವಧಿ ಮುಗಿದ ಮೇಲೆ ಕಟಾವಿಗೆ ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದು. ಕೆಲವರು ಸ್ಟೋರ್ ಏನಾದರೂ ಮಾಡ್ಕೊಳ್ತಿರ್ತಾರೆ ಕೆಲಸ, ಅದು ಭಾಳ ಮುಖ್ಯ. ಯಾಕಂದ್ರೆ ನೆಕ್ಸ್ಟ್ ಬೀಜಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಕೆಲವು ಸ್ಟೋರ್ ಮಾಡ್ಕೊಳ್ಳೋದು ಅಂತಂದರೆ ಹೇಗೆ ಮಾಡ್ಕೊಳ್ಳೋದನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಒಂದ್ಸಲ ಬೀಜ ತೆಗೆದ ಮೇಲೆ ಕಂಪಲ್ಸರಿ ಅದಕ್ಕೆ ಬೀಜೋಪಚಾರ ಮಾಡಿಬಿಟ್ಟೆ ಸ್ಟೋರ್ಗೆ ಇಡಬೇಕು ಅದನ್ನ. ಯಾಕಂದರೆ ಆ ಸಂದರ್ಭದಲ್ಲಿ ಕೀಟದ ಬಾಧೆ ಬರೋ ಚಾನ್ಸಸ್ ಇರ್ತದೆ. ಎಸ್ಪೆಷಲಿ ವಿವಿಲ್ ಅಂತ ಒಂದು ಕೀಟದ ಕಾಂಡಕೊರಿ ಒಂದು ಹುಳ ಇದೆ, ಆ ವಿವಿಲ್ ಡ್ಯಾಮೇಜ್ ಮಾಡೋ ಗಡ್ಡೆ ಕೊರಕ ಅಂತ ನಾವು ಹೇಳ್ತೀವಿ ಅದನ್ನ. ಆ್ಯಕ್ಚುಲಿ ಆ ಗಡ್ಡೆ ಕೊರಕದ ಹುಳದ ಬಾಧೆ ಒಂದಿರ್ತದೆ, ಪ್ಲಸ್ ಒಂದು ಸ್ವಲ್ಪ ರೋಗದ ಬಾಧೆ ಇರ್ತದೆ. ಅದಕ್ಕೆ ಏನು ಮಾಡಬೇಕಂತಂದರೆ, ಅವರು ಬೀಜ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದನ್ನು ಈ ಮ್ಯಾಂಕೋಜಬ್ ಅಂತ ಹೇಳಿದ್ವಲ್ಲ, 2-3 grams 200 liters ಅಂದರೆ 8 liters 3 grams ಕ್ಲೋರೋಪೈರಿಪಸ್ 2 ml ಹಾಕಿ ಅಂದರೆ ಹಾಕಿ ಅದನ್ನು ಒಂದು ಕನಿಷ್ಠ ಅಂದರೆ ಒಂದು 30 ನಿಮಿಷ ಅದರೊಳಗೆ ಅದ್ದಿ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಭಾಳ ಸಿಂಪಲ್ ಟೆಕ್ನಿಕ್ ದೇವ್ ಫೈಂಡ್ ಔಟ್, ಆಲ್ರೆಡಿ ಕಂಡುಕೊಂಡಿದ್ದಾರೆ ಅವ್ರು ಆಲ್ರೆಡಿ ಏನಿದೆ ಕೆಲವು ಬ್ಯಾರೆಲ್ಗಳಿದ್ದಾವೆ, ಸ್ವಲ್ಪ ಅಗಲಿರ್ತಕ್ಕಂಥ ಬೇಸಿನೊಳಗೆ ಒಂದು 200 ಲೀಟರ್ ನೀರು ಹಾಕ್ತಾರೆ, ಆ ನೀರಿನೊಳಗೆ ಹಂಗೆ ಅದ್ದಿ ತೆಗೆದು ಚೀಲಗಳನ್ನ ಅದ್ದಿ ತೆಗಿತಕ್ಕಂಥ ಈಗ ಮಾಡೋ ಕ್ರಿಯೆನದೇ, ಈಗ ಸದ್ಯಕ್ಕೆ ಮಾಡ್ತಕ್ಕಂಥ ನಡೀತಕ್ಕಂಥ ಕ್ರಿಯೆನೇ ಅದು, ಅದು ಬೀಜೋಪಚಾರ ಅಂದರೆ ಅದೇ ರೀತಿ ಮಾಡ್ತಿರೋದೀಗ. ಅವರು ಅದನ್ನೇ ಏನು ಮಾಡಿ, ಆ 200 ಲೀಟರ್ ನೀರಿಗೆ 600 ಗ್ರಾಮಷ್ಟು ಮ್ಯಾಂಕರ್ ಜಬ್ಬು ಪ್ಲಸ್ ಜೊತೆಯಲ್ಲಿ ಒಂದು 400 ml ಕ್ಲೋರೋಪೈರಿಪಾಸ್ನ ಒಂದು 30 ನಿಮಿಷ ಚೀಲಗಳನ್ನ ಅದ್ದಿ ಹಾಗೆ ಒಂದು ನೆರಳಲ್ಲಿ ಒಂದು 5-6 ತಾಸು ಹಾಗೆ ಅದೇ ಚೀಲಗಳನ್ನ ಇಟ್ಟು ಒಂದು 5-6 ತಾಸು ಒಣಗಿಸಿ ಸ್ಟೋರ್ ಮಾಡಿದ್ರಿ ಅಂತಂದರೆ ಮುಂದೆ ಬರ್ತಕ್ಕಂಥ ಕೀಟ ಮತ್ತು ರೋಗಗಳನ್ನು ಮುಂದಿನ ಬೆಳೆಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್. ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ.